ಇಲಾಖೆ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಇಂದು ಹಮ್ಮಿಕೊಳ್ಳಲಾಗಿದ್ದ ಹೆಲ್ಮೆಟ್ ಧರಿಸಿ ಜೀವ ಉಳಿಸಿ ಜನಜಾಗೃತಿ ಅಭಿಯಾನ ಮತ್ತು ಬೈಕ್ ರ್ಯಾಲಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ದ್ವಿಚಕ್ರ ವಾಹನ ಸವಾರರು ಯಾವುದೇ ಕಾರಣಕ್ಕೂ ಹೆಲ್ಮೆಟ್ ನಿರ್ಲಕ್ಷಿಸುವಂತಿಲ್ಲ ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಸಭೆಯಲ್ಲಿ ಗೃಹಲಕ್ಷ್ಮಿ ಗದ್ದಲ, ಕ್ಷಮೆಯಾಚನೆಗೆ ಬಿಜೆಪಿ ಜೆಡಿಎಸ್ ಪಟ್ಟು, ಸಭಾತ್ಯಾಗ. 15 ವರ್ಷ ಮೀರಿದ ವಾಹನಗಳನ್ನು ಗುಜರಿಗೆ ಹಾಕಲು ಸರ್ಕಾರ ನಿರ್ಧಾರ. ರಾಜ್ಯದ ಎಲ್ಲ ಕಂದಾಯ ಗ್ರಾಮಗಳ ಕೃಷಿ ಜಮೀನುಗಳಲ್ಲಿ ಬೆಳೆ ಸಮೀಕ್ಷೆ, ಕೃಷಿ ಸಚಿವ ಚಲುವರಾಯಸ್ವಾಮಿ. ಇದೇ 21ರಂದು ದೇಶದಾದ್ಯಂತ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನ. 5 ವರ್ಷದ ಒಳಗಿನ ಮಕ್ಕಳಿಗೆ ಲಸಿಕೆ ಕಡ್ಡಾಯ. ಮೈಸೂರನ್ನು ದೇಶದ ಅಗ್ರ ಸ್ವಚ್ಛ ನಗರವನ್ನಾಗಿಸಲು ಪಣ. ಮಹಾನಗರ ಪಾಲಿಕೆಯಿಂದ ವಿದ್ಯಾರ್ಥಿಗಳಿಗೆ ಪರಿಸರ ರೇಸ್ ಸ್ಪರ್ಧೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ಚಿತ್ರದುರ್ಗದ ಕೊಲ್ಲಾಪುರದ ಶ್ರೀ ಮಹಾಲಕ್ಷ್ಮಿ ದೇವಾಲಯದ ದೀಪೋತ್ಸವ ಕಾರ್ಯಕ್ರಮವನ್ನ ದಿನಾಂಕ 19/12/2025 ಶುಕ್ರವಾರ ಸಂಜೆ 6 ಗಂಟೆಯಿಂದ ರಾತ್ರಿ 9:30 ಹಮ್ಮಿಕೊಳ್ಳಲಾಗಿದೆ. ಭಕ್ತರು ತುಪ್ಪ ಮತ್ತು ತುಪ್ಪದ ಬತ್ತಿ ತಂದು ಹಣತೆ ಹಚ್ಚಿ ದೀಪೋತ್ಸವ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಲು ಕೋರಲಾಗಿದೆ. ಶುಭ ಕೋರುತ್ತಾರೆ ಕೊಲ್ಲಾಪುರದ ಶ್ರೀ ಮಹಾಲಕ್ಷ್ಮಿ ದೇವಾಲಯದ ಸೇವಾ ಟ್ರಸ್ಟ್, ಎಸ್ಪಿ ಕಚೇರಿ ಮುಂಭಾಗ, ಮುನ್ಸಿಪಲ್ ಕಾಲೋನಿ, ಕೆಳಗೋಟೆ, ಚಿತ್ರದುರ್ಗ. ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ಬಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರಚಾರ ಎಚ್ಚರಿಕೆಯಿಂದ ಓದಿ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿರಂಗ ರೈತರಿಗಾಗಿ ಈ ಕಾರ್ಯಕ್ರಮದಲ್ಲಿ ಕೇಳಿ, ಕೊಳವೆ ಬಾವಿಗಳಿಗೆ ಅಳವಡಿಸಲಾಗುವ ಮೋಟಾರ್ ಸ್ಟಾರ್ಟರ್ನ ವೈಶಿಷ್ಟ್ಯತೆಗಳ ಕುರಿತು ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕು ಕಾಶಿಪುರ ಗ್ರಾಮದ ಇಂಜಿನಿಯರಿಂಗ್ ಪದವೀಧರ ಧನಂಜಯ್ ಎಲ್ ಅವರ ಸಂದರ್ಶನದ ಮೊದಲ ಭಾಗ. ರೈತ ಬಂದವರೇ, ಈ ದಿನ ನಮ್ಮ ಜೊತೆ ಹೊಳಲ್ಕೆರೆ ತಾಲೂಕ್ ಕಾಶಿಪುರ ಗ್ರಾಮದ ಕೃಷಿಕರು ಅಂತ ಹೇಳ್ಬೋದು, ಇವರು ಇಂಜಿನಿಯರಿಂಗ್ ಪದವೀಧರರು ಅಂತ ಹೇಳ್ಬೇಕು. ಒಳ್ಳೆಯ ಒಬ್ಬ ವ್ಯಕ್ತಿನ ನಾವು ಇವತ್ತು ಪರಿಚಯ ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ನಮ್ಮ ರೈತರಿಗೆ ಈ ಕೊಳವೆ ಬಾವಿಗೆ ಅಳವಡಿಸತಕ್ಕಂಥ ಸ್ಟಾರ್ಟ್ರು, ಡಿಜಿಟಲ್ ಮೋಟರ್ ಸ್ಟಾರ್ಟರ್ ಈ ತರ ಎಲ್ಲ ಒಂದು ಇವು ಬರ್ತವೆ. ಅದನ್ನ ಅಳವಡಿಸೋದ್ರಿಂದ ಎಷ್ಟು ಅನುಕೂಲ ಆಗುತ್ತೆ, ಅಳವಡಿಸಿದ್ರೆ ಏನು ತೊಂದರೆ ಆಗುತ್ತೆ, ಅದು ಯಾವ ಗುಣಮಟ್ಟದಲ್ಲಿ ಇರಬೇಕು, ಈ ತರ ಎಲ್ಲ ಒಳ್ಳೆ ವಿಷಯಗಳು ನಮ್ಮ ರೈತ ಬಾಂಧವರಿಗಾಗಿ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಿಕ್ ಬಂದಿದ್ದಾರೆ. ಕೊಳವೆ ಬಾವಿಗೆ ಅಳವಡಿಸುವಂತಹ ಮೋಟರ್ ಸ್ಟಾರ್ಟರ್ ವೈಶಿಷ್ಟ್ಯತೆಗಳ ಬಗ್ಗೆ ಅವರಿಂದ ಸಾಕಷ್ಟು ವಿಷಯ ತಿಳ್ಕೊಳ್ತಾ ಹೋಗೋಣಂತೆ. ಧನಂಜಯ ಅವರೇ, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಧನಂಜಯ ಅವರೇ, ನೀವು ಮೊದಲಿಗೆ ಏನ್ ಕೆಲಸ ಮಾಡ್ತಾ ಇದ್ರಿ, ಕೃಷಿಕರ ಅಥವಾ ಏನ್ ಮಾಡ್ತಾ ಇದ್ರಿ? ನಿಮ್ ತಂದೆ ಕೃಷಿ? ನಮ್ದು ಮೂಲತಃ ನಮ್ಮ ಕುಟುಂಬ ವ್ಯವಸಾಯದಿಂದಲೇ ಬಂದಿರೋದ. ನಾವು ಅದರ ವ್ಯವಸಾಯ ಮಾಡ್ತಿರ್ಬೇಕಾದ್ರೆ ನಮ್ಮ ತಂದೆಯವರೆಲ್ಲ ತೋಟಗಳು ಇವೆಲ್ಲ ಮಾಡ್ತಿದ್ರು. ತೆಂಗಿನ ತೋಟ, ಅಡಿಕೆ ತೋಟ, ಬಾಳೆ ತೋಟ ಈ ತರ ಎಲ್ಲ ಬೆಳೀತಾ ಇದ್ರು. ಆ ಟೈಮಲ್ಲಿ ನಾವು ಇನ್ನ 7th, 8th, 9th ಸ್ಟ್ಯಾಂಡರ್ಡ್ ಇಂದ ಅವರು ಮಾಡ್ತಿರಕಂತ ಕಷ್ಟಗಳನ್ನೆಲ್ಲ ನಾವು ನೋಡ್ತಾ ಇದ್ವಿ. ಆ ಟೈಮಲ್ಲಿ ನಮಗೆ ಎಲೆಕ್ಟ್ರಿಕಲ್ ಸ್ವಲ್ಪ ಐಡಿಯಾ ಇತ್ತು, ಸ್ಟಾರ್ಟರ್ನ ಯಾವ ತರ ಸರ್ವಿಸ್ ಮಾಡ್ಬೇಕು, ಯಾವ ತರ ಮೇಂಟೈನ್ ಮಾಡ್ಬೇಕು ಆತೆಲ್ಲ. ಕೆಲವೊಂದು ಈಗಿನ ಟೆಕ್ನಾಲಜಿ ಎಲ್ಲ ಚೇಂಜ್ ಆದಂಗೆಲ್ಲ ಎಲೆಕ್ಟ್ರಿಕಲ್ ವರ್ಕ್ ಮಾಡೋದಿಲ್ಲ. ಆ ಟೈಮಲ್ಲಿ ನಮಗೆ ಸ್ವಲ್ಪ ಎಲೆಕ್ಟ್ರಾನಿಕ್ಸ್ ನಾಲೆಡ್ಜ್ ಬೇಕಾಗತ್ತೆ. ಆ ಟೈಮಲ್ಲಿ ನಾವು SSLC ವರೆಗೆ ನಮ್ಮ ಊರಲ್ಲೇ ನಾನು ವಿದ್ಯಾಭ್ಯಾಸ ಮಾಡಿದೆ ಗೌರ್ಮೆಂಟ್ ಸ್ಕೂಲಲ್ಲಿ. ತದನಂತರ ನಮ್ದರಲ್ಲಿ ಇಂಜಿನಿಯರಿಂಗ್ JMET ಕಾಲೇಜಲ್ಲಿ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಅನ್ನು ನಾನು ಆಯ್ಕೆ ಮಾಡ್ಕೊಂಡೆ. ನನ್ನ ಫ್ಯೂಚರ್ ಈ ಟೆಕ್ನಾಲಜಿನ ನಾನು ರೈತರಿಗೆ ಸಾಲ್ವ್ ಮಾಡಬೇಕು ಪ್ರಾಬ್ಲಮ್ಸ್ ಅಂತ ಆ ಉದ್ದೇಶದಿಂದ ತಗೊಂಡು ಅದನ್ನ 2005 ನಾವು ಇಂಜಿನಿಯರಿಂಗ್ ಪದವಿಯನ್ನ ತೆರೆಗಡೆ ಮಾಡಿದ್ವಿ ಇಲ್ಲೇ. ಅದಾದ್ಮೇಲೆ ಮತ್ತೆ ಬೆಂಗಳೂರಲ್ಲಿ ನಾವು 2005 ವರೆಗೂ ಬೆಂಗಳೂರಲ್ಲೇ ವರ್ಕ್ ಮಾಡಿದೆ. KPTCL ಅಸಿಸ್ಟೆಂಟ್ ಇಂಜಿನಿಯರ್ ಆಗಿದ್ದೆ, 220 kV ಪವರ್ ಸ್ಟೇಷನ್ ಅಲ್ಲಿ, ರಿಸೀವಿಂಗ್ ಸ್ಟೇಷನ್ ಅಲ್ಲಿ. ಅದಾದ್ಮೇಲೆ BML ಭಾರತ್ ಅರ್ಥ್ ಮೂರ್ಸ್ ಲಿಮಿಟೆಡ್ ಅಲ್ಲಿ ಡೆಲ್ಲಿ ಮೆಟ್ರೋ ಟ್ರೈನ್ ಮ್ಯಾನುಫ್ಯಾಕ್ಚರಿಂಗ್ ಏನಿಟ್ಟು ಡೆಲ್ಲಿಯಲ್ಲಿ ಸಪ್ಲೈ ಮಾಡ್ತಿದ್ವಿ ಅಲ್ಲಿ ಮಾಡಿದಾಗ, ಅದರಲ್ಲಿ ಕ್ವಾಲಿಟಿ ಇಂಜಿನಿಯರ್ ಆಗಿ ಅದರಲ್ಲಿ ಸ್ವಲ್ಪ ದಿನ ವರ್ಕ್ ಮಾಡಿದೆ. ಅದಾದ್ಮೇಲೆ 2009 ಮತ್ತೆ ನಾನು ಚಿತ್ರದುರ್ಗಕ್ಕೆ ಬಂದು ನಮ್ದು ಒಂದು ಕಂಪನಿಯಿಂದ ನಾವು ಇಲ್ಲಿ ಸ್ಥಾಪನೆ ಮಾಡಿದ್ವಿ. ಈ ತರ ಪ್ರಾಡಕ್ಟ್ ನಾವು ರೈತರಿಗೆ ಮಾಡಬೇಕು, ಅವ್ರ ಪ್ರಾಬ್ಲಮ್ ಏನು ಫೇಸ್ ಮಾಡ್ತಾರೋ ಆ ಪ್ರಾಬ್ಲಮ್ಸ್ ನ ರಿಸಾಲ್ವ್ ಮಾಡಿಕೊಂಡು ಆ ಟೆಕ್ನಾಲಜಿನ ಅಪ್ಗ್ರೇಡ್ ಮಾಡ್ಬೇಕಂತ ನಾವು ಒಂದು ಕಂಪನಿನ 2009 ನಾವು ಕಂಪನಿನ ಮಾಡಿದ್ವಿ ಚಿತ್ರದುರ್ಗದಲ್ಲಿ. ಚಿತ್ರದುರ್ಗದಲ್ಲಿ ಮಾಡಿ ತದನಂತರ 2009 ಇಲ್ಲಿವರೆಗೂ ರಿಸರ್ಚ್ ಮತ್ತೆ ಡೆವಲಪ್ಮೆಂಟ್ ಮಾಡಿದ್ವಿ. ಕೆಲವೊಂದು ರಿಸರ್ಚ್ ಮಾಡ್ತಿರ್ಬೇಕಲ್ಲೇ ಬಹಳ ಪ್ರಾಡಕ್ಟ್ ಫೇಲ್ಯೂರ್ ಆಯ್ತು. ಹೌದು, ನಮಗೆ ಅದ್ರ ಬಗ್ಗೆ ಐಡಿಯಾ ಇರಲಿಲ್ಲ. ಆ ಟೈಮಲ್ಲಿ ಪ್ರಾಬ್ಲಮ್ಸ್ ಎಲ್ಲ ಫೇಸ್ ಮಾಡ್ತಿರ್ಬೇಕಾರೆ ಏನಿಗೆ ಕಸ್ಟಮರ್ನ ಮತ್ತೆ ನಮಗೆ 2009 2011 ತನಕ ನಾವು ಕಂಪನಿನ ಸ್ಟಾಪ್ ಮಾಡಿದ್ವಿ, ಪ್ರಾಡಕ್ಟ್ ಲಾಂಚ್ ಮಾಡಿದ್ವಿ. ಬಟ್ ಇನ್ನೂ ಹೆಚ್ಚಿನದಾಗಿ ನಾವು ಕಸ್ಟಮರ್ ಇಂದ ಏನ್ ಪ್ರಾಬ್ಲಮ್ಸ್ಗಳು ನಮಗೆ ಗೊತ್ತಾಗ್ತಿರ್ಲಿಲ್ಲ, ಅದರಲ್ಲಿ ಸೇರಿಸ್ಬೇಕಲ್ಲ ನಮ್ಮ ಪ್ರಾಡಕ್ಟ್ ಅಲ್ಲಿ. ಹೌದು, ಅದರಿಂದ ನನಗೆ ಕ್ಯಾಶ್ ಫ್ಲೋ ಕಮ್ಮಿ ಆಗ್ತಿತ್ತು. ಅಂದ್ರೆ ನನಗೆ ಆಫೀಸ್ ನಡೆಸೋಕೆ ನನಗೆ ಅಲ್ಲಿ ನಮ್ಮ ತಂದೆ ತಾಯಿನ ಕೇಳೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ ನಾವಿಲ್ಲ. ಹೌದು, ಆಗಿನ ಉದ್ದೇಶದಿಂದ ನಾವು ಈಗಿನ ಪ್ರಾಡಕ್ಟ್ಗಳಿಗೆ ರೈತರು ಏನು ಯೂಸ್ ಮಾಡ್ತಿದಾರೋ ಆ ಪ್ರಾಡಕ್ಟ್ನ ನಾವು ಸರ್ವಿಸ್ ಮಾಡೋದಕ್ಕೆ ನನಗೆ ಒಂದು ಶಾಪ್ ಇಟ್ಕೊಂಡೆ. ಆ ಶಾಪ್ ಇಟ್ಕೊಂಡು ನನಗೆ ರೆವಿನ್ಯೂ ಸ್ವಲ್ಪ ಬಂತು. ಆ ಇದರಲ್ಲಿ ನಂದು ಕಂಪನಿನ ಡೆವಲಪ್ ಮಾಡ್ಕೊಂಡು ಅದನ್ನ ಕಸ್ಟಮರ್ನ ನಂಬರ್ಸ್ ಆಫ್ ಕಸ್ಟಮರ್ಸ್ನ ಇನ್ಕ್ರೀಸ್ ಮಾಡ್ಕೊಂಡು ಬಂದೆ. 2020 ತನಕ ನಮ್ಮ ಪ್ರಾಡಕ್ಟ್ಗಳು ಮಾಡ್ಕೊಂಡು ಚಿಕ್ಕ ಚಿಕ್ಕದಾಗಿ ಆಟೋ ಸ್ಟಾರ್ಟ್ರು, ಈಗ ನಮ್ಗೆ ಸುಮಾರು ಅಂದ್ರೆ 15-20 ಪ್ರಾಡಕ್ಟ್ಗಳು ಮಾಡಿದ್ವಿ ರೈತರಿಗೋಸ್ಕರನೇ. ರೈತರಿಗೋಸ್ಕರ ಈಗ ಆಟೋ ಸ್ಟಾರ್ಟರ್ ಮಾಡಿದ್ವಿ, ಇದರಲ್ಲಿ ಪ್ರಿವೆಂಟರ್ ಮಾಡಿದ್ವಿ, PFR ಅಂತ ಮಾಡಿದ್ವಿ, ಆಟೋ ಡಿಲೇ ಟೈಮರ್ ಮಾಡಿದ್ವಿ, ಮತ್ತೆ ಡಿಜಿಟಲ್ ಆರ್ಮ್ಸ್ ಮೀಟರ್ ವೋಲ್ಟ್ ಮೀಟರ್ ಮಾಡಿದ್ವಿ, ಮತ್ತೆ ಆಟೋ ಪ್ಲಸ್ PFR ಎರಡು ಕಂಬೈಂಡ್ ಇರಲ್ಲಿ ಮಾಡಿದ್ವಿ, ಮತ್ತೆ ಆಟೋ PFR ಪ್ರಿವೆಂಟರ್ ಆರ್ಮ್ಸ್ ಮೀಟರ್ ವೋಲ್ಟ್ ಮೀಟರ್ ಡಿಜಿಟಲ್ ಅಲ್ಲಿ ಮಾಡಿದ್ವಿ, ಮತ್ತೆ ಕೆಲವು ಫುಲ್ ಸೆಟ್ ಇರೋದನ್ನು ಸ್ಟಾರ್ಟರ್ ಮಾಡಿದ್ವಿ, ಡಿವೋಲ್ ಸ್ಟಾರ್ಟರ್, ಅದು ನಿಮಗೆ 3-8 HP ತಂಗ ಸಿಂಗಲ್ ಕೇಬಲ್ ಮಾಡಿದ್ವಿ, ಮತ್ತೆ ಈಗ 5 HP ಆಳ ಜಾಸ್ತಿ ಹೋದಂಗೆಲ್ಲ 5 HP ಬೇಕಾಗುತ್ತೆ, ಅವಾಗ ಡಬಲ್ ಕೇಬಲ್ ಅಲ್ಲಿ ಮಾಡಿದ್ವಿ, ಅದರಿಂದ 7.5-20 HP ತಂಗ ಡಬಲ್ ಕೇಬಲ್ ಮಾಡಿದ್ವಿ. ಇದು ಅದ್ರೇ ತರ ಎಕ್ಸಿಸ್ಟಿಂಗ್ ಸ್ಟಾರ್ಟರ್ಗೆ ಏನ್ ಬೇಕು ಅದನ್ನ ನಾವು ಸಿಂಗಲ್ ಫೇಸ್ ಮತ್ತೆ 3 phase ಅಲ್ಲಿ ಎರಡೂ ಸ್ಟಾರ್ಟರ್ ಗಳನ್ನ ನಾವು ರಿಸರ್ಚ್ ಮಾಡಿ ಡೆವಲಪ್ ಮಾಡಿದ್ವಿ ಸರ್ ಡಿಜಿಟಲ್ ಅಲ್ಲಿ. ಈ ಪ್ರಾಡಕ್ಟ್ ಗಳು ನಾವು ಯಾಕೆ ಮಾಡ್ತಾ ಇದೀವಿ ಅಂದ್ರೆ ರೈತರು ಈಗ ಆಲ್ರೆಡಿ ಮ್ಯಾನ್ಯಲ್ ಅಲ್ಲಿ ಯೂಸ್ ಮಾಡ್ತಾ ಇದಾರೆ. ಹೌದು, ಸಪೋಸ್ ಈಗ ರೈತರು ಫ್ಯೂಸ್ ಹಾಕ್ತಾರೆ, ಅವ್ರ ಫ್ಯೂಸ್ ಏನಕ್ಕೆ ಹಾಕ್ತಾರಂತ ಅವ್ರಿಗೆ ಐಡಿಯಾ ಇಲ್ಲ. ಹೌದು, ಫ್ಯೂಸ್ ಅಲ್ಲಿ ಹಾಕ್ಬೇಕಾದ್ರೆ ಅದರಲ್ಲಿ ಒಂದ್ ವೈರ್ ಯೂಸ್ ಮಾಡ್ತಾರೆ ಒಳಗಡೆ ಫ್ಯೂಸ್ ಅಲ್ಲಿ, ಅದು ಚಿಕ್ಕದಾಗಿ ಹಾಕ್ಬೇಕು. ಹೌದು, ಅವ್ರು ಅಗಲೆಲ್ಲ ಹೋಗುತ್ತಾರ ದೃಷ್ಟಿಯಿಂದ ದಪ್ಪ ವೈರ್ ಹಾಕ್ಬಿಡ್ತಾರೆ, ಅದು ಹಾಕ್ಬಾರ್ದು, ಅದು ಹಾಕಿದ್ರೆ ಫ್ಯೂಸ್ ಹಾಕಿದ್ ವೇಸ್ಟ್ ಆಗ್ಬಿಡುತ್ತೆ. ಆಕ್ಚುಲಿ ಹಿಂದಿನ ಕಾಲದಲ್ಲಿ MCB ಎಲ್ಲ ಯೂಸ್ ಮಾಡೋರು. MCB ಯೂಸ್ ಮಾಡೋದು ಪವರ್ ಫ್ಲಕ್ಚುಯೇಷನ್ ವೇರಿಯೇಷನ್ ವೋಲ್ಟೇಜ್ ಜಾಸ್ತಿ ಕಮ್ಮಿ ಆದಾಗ ಟ್ರಿಪ್ ಆಗುತ್ತೆ ಅಗಲೆಲ್ಲ ಉದ್ದೇಶದಿಂದ ಫ್ಯೂಸ್ ನ ಯೂಶಲಿ ಅವರಿಗೆ ತೆಗಿಯಕ್ಕೆ ಹಾಕಕ್ಕೆ ಅನುಕೂಲ ಆಗುತ್ತಂತ ಫ್ಯೂಸ್ ಮಾಡಿದ್ರು. ಈ ಫ್ಯೂಸ್ ನ ನಾವು ರೈತರು ನಾವೇನಕ್ಕೆ ಯೂಸ್ ಮಾಡ್ತಾ ಇದೀವಿ ಅಂತ ಇದುವರೆಗೆ ಅವ್ರಿಗೆ ಗೊತ್ತಿಲ್ಲ. ಹೌದು, ಅದರಿಂದ ರೈತ ಬಾಂಧವರಿಗೆ ಕೇಳ್ಕೊಳ್ಳೋದು ಏನಂದ್ರೆ ಫ್ಯೂಸ್ ಅಲ್ಲಿ ಅತಿ ಚಿಕ್ಕ ವೈರ್ ಹಾಕ್ಬೇಕು. ಹೌದು, ಏನಾರ ಪ್ರಾಬ್ಲಮ್ ಆತಂದ್ರೆ ಓವರ್ಲೋಡ್ ಆತಂದ್ರೆ ಏನಾರ ಸ್ಟ್ರಕ್ ಆಯ್ತು ಮೋಟರ್ ಆಗ್ಲಿ ಪಂಪ್ ಆಗ್ಲಿ ಸ್ಟ್ರಕ್ ಆದಾಗ ಆಮ್ಸ್ ಓವರ್ ಆಗ್ಬಿಡುತ್ತೆ. ಆ ಟೈಮಲ್ಲಿ ಫ್ಯೂಸ್ ಹೋತಂದ್ರೆ ಸ್ಟಾರ್ಟರ್ ಸೇಫ್ ಆಗಿರುತ್ತೆ, ಮೋಟರ್ ಸೇಫ್ ಆಗಿರುತ್ತೆ, ಕೇಬಲ್ ಸೇಫ್ ಆಗಿ ಸುಟ್ಟು ಹೋಗಲ್ಲ. ಇಲ್ಲಿ ಫ್ಯೂಸ್ ತಪ್ಪಾಯ್ತಂದ್ರೆ ಎಲ್ಲ ಸುಟ್ಟು ಹೋಗೋ ಚಾನ್ಸ್ ಇರುತ್ತೆ, ಬರ್ನಿಂಗ್ ಆಗ್ಬಿಡುತ್ತೆ. ಆ ತರ ಅವಾಯ್ಡ್ ಆಗೋಕ್ಕೋಸ್ಕರ ಫ್ಯೂಸ್ ನ ಆದಷ್ಟು ಚಿಕ್ಕ ವೈರ್ ಯೂಸ್ ಮಾಡ್ಕೊಡ್ರೆ. ಅದೇ ತರ ಇನ್ನೊಂದು ನಾವು ಥರ್ಮಲ್ ಓವರ್ಲೋಡ್ ರಿಲೇ ಅಂತ ಯೂಸ್ ಮಾಡ್ತೀವಿ. ಇದು ರಿಲೇ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ರೈತರು ಬರೀ ಆನ್ ಮಾಡಕ್ಕೆ ಆಫ್ ಮಾಡಕ್ಕೆ ಅಷ್ಟೇ ಯೂಸ್ ಮಾಡ್ತೀವಿ ಅಂತ ಅವ್ರು ತಿಳ್ಕೊಂಡಿದ್ದಾರೆ. ಇದರಲ್ಲಿ ಥರ್ಮಲ್ ಲೋಡ್ ಅಂದ್ರೆ ಮೆಕ್ಯಾನಿಕಲಿ ಈಟ್ ಆಗಿ ಆಮೇಲೆ ಟ್ರಿಪ್ ಆಗುತ್ತೆ ಏನಾರ ಇನ್ ಕೇಸ್ ಓವರ್ಲೋಡ್ ಆದಾಗ, ಮೋಟರ್ ಸ್ಟ್ರಕ್ ಆದಾಗ. ಆ ತರ ಸಮ್ ಅಂದ್ರೆ 3-5 minutes ತನಕ ವೈಟ್ ಮಾಡುತ್ತದೆ. ಅದು ಈಟ್ ಆದಾಗ ಒಳಗಡೆ ಸರ್ಕ್ಯೂಟ್ ಓಪನ್ ಆಗ್ಬಿಡುತ್ತೆ. ಸರ್ಕ್ಯೂಟ್ ಓಪನ್ ಆದಾಗ ಸ್ಟಾರ್ಟರ್ ನ ಆಫ್ ಮಾಡುತ್ತೆ. ಅದರಲ್ಲಿ ರೇಂಜಸ್ ಇರುತ್ತೆ, ಯೂಶಲಿ 0-21 ಇಲ್ಲ 40 amps ಇಂದು 32 amps ಇಂದು ರಿಲೇ ಈ ತರ ಇರುತ್ತೆ. ಅವ್ರ ಮೋಟರ್ ಎಷ್ಟು HP ಮ್ಯಾಕ್ಸಿಮಮ್ ತಗೊಳತ್ತೋ ಅಷ್ಟು HP ಮ್ಯಾಕ್ಸಿಮಮ್ ಅದ್ರಲ್ಲಿ ಸೆಟ್ ಮಾಡಬೇಕು. ಹೌದು, ರೈತರು ಏನ್ ಮಾಡ್ತಾರೆ ಅಪ್ ಟು ಮ್ಯಾಕ್ಸಿಮಮ್ 32 ಇಟ್ಬಿಡ್ತಾರೆ ಅದು. ಹೌದು, ಈಗ ಅವ್ರದ್ದು HP ನ 10 amps ತಗೊಳ್ತಿತ್ತಂದ್ರೆ ಅದೊಂದು 15 amps ಸೆಟ್ ಮಾಡಬೇಕು. ಏನಾರ ನೀರು ಬರ್ತಿರ್ಬೇಕಾದ್ರೆ 10 amps ಬಂತಿತ್ತಂದ್ರೆ ನಾರ್ಮಲ್ ರನ್ ಆಗ್ತಿರತ್ತೆ. ಇನ್ ಕೇಸ್ ಅದು 10x15 ಹತ್ತತ್ರ ಬಂತಂದ್ರೆ ಅದು ಟ್ರಿಪ್ ಮಾಡುತ್ತೆ. 32 ಬರತಂಕಲ್ಲೂ ಈಟ್ ಆಗೋದು ಅದು ಟ್ರಿಪ್ ಆಗಲ್ಲ ಅವಾಗ. ಅವಾಗ ಅದು ಮೋಟರ್ ಆಗ್ಲಿ ಸ್ಟಾರ್ಟರ್ ಆಗ್ಲಿ ಕೇಬಲ್ ಆಗ್ಲಿ ಬರ್ನಿಂಗ್ ಆಗೋ ಸೆನ್ಸ್ ಬಹಳ ಇರುತ್ತೆ. ಅದನ್ನ ಆದಷ್ಟು ಕಮ್ಮಿ, ಅವ್ರದ್ದು ಆಮ್ಸ್ ಎಷ್ಟು ಇರುತ್ತೆ ಅದಕ್ಕಿಂತ ಒಂದು 5 amps ಜಾಸ್ತಿ ಇಡಬೇಕು. ಯಾಕಂದ್ರೆ ವೋಲ್ಟೇಜ್ ಕಮ್ಮಿ ಆತಂದ್ರೆ ಆಮ್ಸ್ ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ, ಇಲ್ಲ ನೀರು ಜಾಸ್ತಿ ಬಂದ್ರೂ ಆಮ್ಸ್ ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ. ಹಂಗಾಗಿ ಒಂದು 5 amps ವೇರಿಯೇಷನ್ ಆಗಿರುತ್ತೆ ಪ್ಲಸ್ ಆರ್ ಮೈನಸ್. ಅದಕ್ಕೆ ಒಂದು 5 amps ಮಾತ್ರ ಜಾಸ್ತಿ ಇಡಬೇಕು. ಅತಿ ಎಕ್ಸೆಸ್ ಆಫ್ ನನ್ನಲ್ಲಿ 32 ರಿಲೇ ರೇಂಜಸ್ ಇದೆ ಅಂದ್ರೆ 32 ಇಡಬಾರ್ದು. ಅದೆಷ್ಟು ಕಮ್ಮಿ ಇಟ್ಟಿರ್ತೀವೋ ಅಷ್ಟು ನಮಗೆ ಮೋಟರ್ ಸೇಫ್ ಅಲ್ಲಿ ಇರುತ್ತೆ. ಆ ತರ ಒಂದು ಯೂಸ್ ಮಾಡ್ಕೋಬೇಕು. ಮತ್ತೆ ಸ್ಟಾರ್ಟರ್ ಈಗ ಆಲ್ರೆಡಿ ನಾರ್ಮಲ್ ಆಗಿ LTLK ಸ್ಟಾರ್ಟರ್ ಎಲ್ಲ ಯೂಸ್ ಮಾಡ್ತಾರೆ, ಕಟ್ಲಾ ರಮರ್ ಸ್ಟಾರ್ಟರ್ ಯೂಸ್ ಮಾಡ್ತಾರೆ. ಅದು ರೈತ ಬಾಂಧವರಲ್ಲಿ ಕೇಳ್ಕೊಳೋದು ಏನಂದ್ರೆ ನಾವು ಅಟ್ ಲೀಸ್ಟ್ ವರ್ಷಕ್ಕೊಂದ್ಸಲಿ ಆದ್ರೂ ಇಲ್ಲ ಒಂದು 6 ತಿಂಗಳಿಗೊಂದ್ಸಲಿ ಮಾಡಿದ್ರೆ ಒಳ್ಳೇದೇ. ಅದನ್ನ ಸರ್ವಿಸ್ ಮೇಂಟೆನೆನ್ಸ್ ನೋಡ್ಬೇಕು. ಈಗ ಸುಟ್ಟೋಗೋದ್ಮೇಲೆ ಸ್ಟಾರ್ಟರ್ ಯಾಕೆ ಆನ್ ಆಗ್ತಿಲ್ಲ ಅಂದ್ಮೇಲೆ ಸರ್ವಿಸ್ ಮಾಡ್ಸೋದಲ್ವಾ? ಖಂಡಿತ, ಅದನ್ನು ನಾವು ಸುಟ್ಟುವಕ್ಕಿಂತ ಮುಂಚೆ ಅದರಲ್ಲಿ ಏನ್ ನ್ಯೂನತೆಗಳಿದ್ದೇವೆ ಅದನ್ನ ನಾವು ಸರಿಪಡಿಸಿದ್ರೆ, ಚಿಕ್ಕದಿದ್ದಾಗಲೇ ಸರಿಪಡಿಸಿದ್ರೆ ದೊಡ್ಡದ ಅನಾಹುತ ಆಗ ನಮ್ಗೆ ತಪ್ಪೋದು. ನಾವೆಂಗೆ 6 ತಿಂಗಳಿಗೊಮ್ಮೆ ಬಾಡಿ ಚೆಕಪ್ ಮಾಡಿಸಬೇಕು ಅಂತ ವೈದ್ಯರು ಹೇಳ್ತಾರೋ ಆ ಟೈಪ್ ನಾವು ಮುಂದೆನೆ ಮುಂದಾಲೋಚನೆಯಿಂದ ಅವನ್ನೆಲ್ಲ ರೆಡಿ ಮಾಡಿಸಬೇಕು ಅಂತ. ಒಂದ್ಸಲಿ ನಾವು ಮೋಟರ್ ಎತ್ತಿದ್ರೆ ಈಗ ಸಿಂಗಲ್ ಕೇಬಲ್ 5,000-7,000 ಖರ್ಚು ಬರುತ್ತೆ. ಅದೇ ನೀವು ಡಬಲ್ ಕೇಬಲ್ IRHP ಹೋದಂಗೆಲ್ಲ 10,000-15,000 ಖರ್ಚು ಬರುತ್ತೆ. ಅದೇನ ಖರ್ಚು ಬರುತ್ತೆ ಅಂದ್ರೆ ನಮ್ದು ಸ್ಟಾರ್ಟರ್ ಮೇಂಟೆನೆನ್ಸ್ ಸರಿ ಇಲ್ಲ. ಸ್ಟಾರ್ಟರ್ ಚೆನ್ನಾಗಿತ್ತಂದ್ರೆ ಮೋಟರ್ 3 ವರ್ಷ ಆದ್ರೆ ಏನಾಗಲ್ಲ, ಟ್ರಿಪ್ ಆಗುತ್ತೆ ಇಮ್ಮಡಿಯೇಟ್ಲಿ. ಇದು ಸ್ಟಾರ್ಟರ್ ನಾವು ಬ್ಲೇಡ್ ಸೆಟ್ 6 ತಿಂಗಳ ತಪ್ಪೇ ವರ್ಷಕ್ಕೊಂದ್ಸಲ ಚೇಂಜ್ ಮಾಡಿಸ್ಬೇಕು. ಅದು ರನ್ನಿಂಗ್ ಆಗ್ತಾ ಇರಬೇಕ್ರೆ ಬ್ಲೇಡ್ ಸೆಟ್ಟಿನ ಪಾಯಿಂಟ್ ಹೋಗೋ ಚಾನ್ಸ್ ಇರ್ತದೆ. ಈ ಸಪೋಸ್ ಇವ್ರು ಏನ್ ಮಾಡ್ತಾರೆ, ರೈತರು ಫ್ಯೂಸ್ ಅಲ್ಲಿ ದಪ್ಪ ವೈರ್ ಹಾಕ್ಬಿಡ್ತಾರೆ, ಫ್ಯೂಸ್ ಬೇಗ ಹೋಗಲ್ಲ, ಬ್ಲೇಡ್ ಸೆಟ್ ಹೋಗುತ್ತೆ. ಬ್ಲೇಡ್ ಸೆಟ್ ಪಾಯಿಂಟ್ ಹೋದಾಗ ಏನಾಗುತ್ತೆ, ಸ್ಟಾರ್ಟರ್ ಆನ್ ಆಗಿರೋ ಟೈಮಲ್ಲಿ ಅದು ವೆಲ್ಡಿಂಗ್ ಮಾಡ್ದಂಗೆ ಆಗ್ಬಿಡುತ್ತೆ, ಕಚ್ಕೊಂಬಿಟ್ಟಿರುತ್ತೆ. ಇನ್ ಕೇಸ್ 3 ಫೇಸ್ ಅಲ್ಲಿ ಯಾವ್ದಾರ ಒಂದು ಫೇಸ್ ಫೇಲ್ಯೂರ್ ಆತಂದ್ರು ಇದು ಆಫ್ ಮಾಡಕ್ ಬಿಡೋದಿಲ್ಲ, ಕಚ್ಕೊಂಡಿರುತ್ತೆ ಈಟ್ ಆಗಿ, ಪಾಯಿಂಟ್ ಬೇರೆ ಹೋಗಿರುತ್ತೆ. ಪಾಯಿಂಟ್ ಚೆನ್ನಾಗಿತ್ತಂದ್ರೆ ಟ್ರಿಪ್ ಆಗತ್ತೆ ಅದು, ಪಾಯಿಂಟ್ ಇಲ್ಲ ಅಂದ್ರೆ ಅದಂಗೆ ಕಚ್ಕೊಂಡಿರುತ್ತೆ ಸ್ಟಾರ್ಟರ್. ಈಗ ಅದರಲ್ಲಿ 3 ಲೈನ್ ಸಪ್ಲೈ ಹೋಗ್ಬೇಕು ಮೋಟರ್ಗೆ, ಅದ್ರಲ್ಲಿ ಯಾವ್ದಾರ ಒಂದು ಫೇಸ್ ಹೋಗ್ಲಿಲ್ಲ ಅಂದ್ರೆ 2 ಲೈನ್ ಅಲ್ಲಿ ಸ್ಟಾರ್ಟರ್ ಆನ್ ಆಗಿರುತ್ತೆ. ಹ್ಯಾಮ್ಸ್ ಜಾಸ್ತಿ ಹೋಗಿರುತ್ತೆ, ರಿಲೇ ಅದು ಲೋಡ್ ಟ್ರಿಪ್ ಇಂದ ಮ್ಯಾಕ್ಸಿಮಮ್ ಇಟ್ಟಿರ್ತಾರ, ಫ್ಯೂಸ್ ವೈರ್ ದಪ್ಪ ಹಾಕಿರ್ತಾರ, ಇವ್ಯಾವ ಹೋಗಲ್ಲ, ಅವು ಮೋಟರ್ ವೈಂಡಿಂಗ್ ವೈರ್ ಹೋಗುತ್ತೆ. ಅದೆಲ್ಲ ರೈತರದು ಅರ್ಥ ಮಾಡ್ಕೊಂಡು ಏನಕ್ಕೆ ಹಾಕಿರ್ತಾರೆ, ಅದರಿಂದ ಏನ್ ಯೂಸ್ ಆಗುತ್ತೆ ಅಂತ ನಾವು ತಿಳ್ಕೊಂಡು ನಾವು ಅದನ್ನ ಸರ್ವಿಸ್ ಮಾಡಿಸ್ಬೇಕು. ಅಟ್ ಲೀಸ್ಟ್ 6 ತಿಂಗಳ ವರ್ಷಕ್ಕೊಂದ್ಸಲ ಬ್ಲೇಡ್ ಸೆಟ್ ನ ಚೇಂಜ್ ಮಾಡಿಸ್ಕೋಬೇಕು. ಸ್ಟಾರ್ಟರ್ಗಳು ಅವಾಗ ಬೇರೆ ಹಾಳಾಗೋದಿಲ್ಲ ಸರ್, ಆ ತರ ಒಂದು ಮಾಡ್ಕೋಬೇಕು. ಇನ್ನೊಂದು ಈಗ ಇತ್ತೀಚಿನ ದಿನಗಳಲ್ಲಿ ನಾವು ರೈತ ಬಾಂಧವರಿಗೆ ಏನ್ ರೆಫರ್ ಮಾಡ್ತಾ ಅಂದ್ರೆ PFR ಅಂತ ಒಂದು ಮಾಡಿದ್ವಿ ಸರ್. PFR ಅದರಲ್ಲಿ ಫೇಸ್ ಫೇಲ್ಯೂರ್ ಇಲ್ಲ ಅಂತ, ಇದರಲ್ಲಿ ಫೇಸ್ ಡಿಫರೆನ್ಸ್ ಅಂತ ಇರುತ್ತೆ. ಈಗ 3 ಫೇಸ್ ಅಲ್ಲಿ ಇರುತ್ತೆ, 3 ಫೇಸ್ ಅಲ್ಲಿ ಈಗ ಸಪೋಸ್ 1 ಫೇಸ್ ಅಲ್ಲಿ 200 ಇರುತ್ತಂದ್ರೆ ವೋಲ್ಟೇಜ್, ಇನ್ನೊಂದ್ ಫೇಸ್ ಅಲ್ಲಿ 220 ಇರುತ್ತೆ, ಇನ್ನೊಂದ್ ಫೇಸ್ ಅಲ್ಲಿ 250 ಇರುತ್ತೆ. ಅಂದ್ರೆ ಡಿಫರೆನ್ಸ್ ಒಂದ್ 20-25 ಒಳಗಡೆ ಇರುತ್ತೆ. ಒಂದೇ ಫೇಸ್ ಎಲ್ಲ 3 ಫೇಸ್ ಈಚ್ ಈಕ್ವಲ್ ಇರೋದಿಲ್ಲ. ಸಪೋಸ್ ಈ PFR ಯೂಸ್ ಮಾಡಿದ್ರೆ ಏನಾಗುತ್ತೆ ರೈತರಿಗೆ, ಒಂದ್ ಫೇಸ್ ಅಲ್ಲಿ 200 ಇದ್ದು ಇನ್ನೊಂದ್ ಫೇಸ್ ಅಲ್ಲಿ 50 ಇಲ್ಲ 100 ವೋಲ್ಟೇಜ್ ಇದ್ದಾಗ ಇದು PFR ಏನ್ ಮಾಡುತ್ತೆ, ಸ್ಟಾರ್ಟರ್ ನ ಆಫ್ ಮಾಡುತ್ತೆ. ನೀವು ಹೋಗಿ ಆಫ್ ಮಾಡ್ಬೇಕು. ಹೌದು, ಯಾವ ಟೈಮಲ್ಲಿ ಏನಾಗುತ್ತೆ ಗೊತ್ತಿಲ್ಲ. ಈಗ ರೈತರದು ತೋಟದಲ್ಲೆಲ್ಲ ಲೈನ್ ಬಂದಿರುತ್ತೆ, ಗರಿಗಳು ಬೀಳ್ತಿರ್ತಾವ, ಇಲ್ಲಿ ಏನೋ ಗಾಳಿಗೆ ವೈರ್ ಟಚ್ ಆಗ್ತಿರುತ್ತೆ, ಆ ಟೈಮಲ್ಲಿ ಜಂಪ್ ಹೋಗೋ ಚಾನ್ಸ್, ಕಟೌಟರ್ ಅಂತ ಇರೋದು, ಕಟೌಟರ್ ಅಲ್ಲಿ ಒಂದ್ ಫೇಸ್ ಫೇಲ್ಯೂರ್ ಆಯ್ತಂದ್ರೆ ಇದು PFR ಚೆಕ್ ಮಾಡ್ತಿರುತ್ತೆ, ಅದು ನಿರಂತರವಾಗಿ ಚೆಕ್ ಮಾಡ್ತಿರುತ್ತೆ, ಕರೆಂಟ್ ಹೋಗೋ ತಂಕಲ್ ಚೆಕ್ ಮಾಡ್ತಾರೆ. ಅದರಲ್ಲಿ ಏನಾರ ಫೇಸ್ ಡಿಫರೆನ್ಸ್ ಬಹಳ ಬಂತು, ಆ ಟೈಮಲ್ಲಿ PFR ಸ್ಟಾರ್ಟರ್ ನ ಆಫ್ ಮಾಡುತ್ತೆ, ನಿಜಕ್ಕೆ ತಾನೇ ಆಫ್ ಮಾಡ್ಕೊಳತ್ತೆ. ಅದು ಮೋಟರ್ ಬಹಳ ಸೇಫ್ ಆಗಿರುತ್ತೆ. ಒಂದ್ಸಲ ಸುಡೋದಕ್ಕಿಂತ ಈ ತರ ಯೂಸ್ ಮಾಡ್ಕೊಂಡ್ರೆ ಇದು ನಿಮಗೆ 300-400 ರೂಪಾಯಿ ರೇಂಜಸ್ ಅಲ್ಲಿ ಪ್ರಾಡಕ್ಟ್ ಸಿಗ್ತಾವ ನಿಮ್ಗೆ ಮಾರ್ಕೆಟ್ ಅಲ್ಲಿ ಕಡಿಮೆ ಬೆಲೆಯಲ್ಲೇ ಸಿಗುತ್ತೆ. ಇದು ಏನಾಗ್ತದೆ, ಈಗಿಂದ ಕೆಲವರು ಮೋಟರ್ ವೈಂಡರ್ಸ್ ಆಗ್ಲಿ ರಿಪೇರಿ ಮಾಡೋದ್ರಲ್ಲಿ ಕೆಲವರು ಅದನ್ನ ಅಡ್ವೈಸ್ ಮಾಡಲ್ಲ, ಬಿಸ್ನೆಸ್ಗೋಸ್ಕರ ಕೆಲವರು ಅಡ್ವೈಸ್ ಮಾಡ್ತಾರೆ, ಇಲ್ಲ ಅಂತ ಹೇಳ್ತಿಲ್ಲ ನಾನು, ಎಲ್ಲರೂ ಆತರ ಇರಲ್ಲ, ಎಲ್ಲರೂ ಆತರ ಇಲ್ಲ. ಅದನ್ನ ರೈತರು ಉಪಯೋಗ ಮಾಡ್ಕೋಬೇಕು, ಅದನ್ನ ಇಲ್ಲ ಗೊತ್ತಿಲ್ಲ ಅಂದ್ರೆ ನಿಮ್ಮಂತ ಕೇಳ್ತಿಳ್ಕೊಬೇಕು. ನಾವು ಬಂದಾಗೆಲ್ಲ ಹೇಳ್ತೀವಿ ಅವ್ರಿಗೆ, ಏನಾರ ಇತ್ತಂದ್ರೆ ನಾಕ್ ಕೊಡ್ರಿ, ಯಾಕೆ ನೀವು ಹಗಲೆಲ್ಲ ವಾರಕ್ಕೊಂದ್ಸಲಿ ತಿಂಗಳಿಗೆ ಒಂದ್ಸಲಿ ತಿಳಿಸ್ತೀರಿ. ಹೌದು ಹೌದು, ಸಾಕಷ್ಟು ಜನ ರೈತರು ಸಮಸ್ಯೆ ಎದುರಿಸ್ತಿರೋದೆ ಇಲ್ಲಿ ಸರ್, ನಾವು ಒಂದೇ ಹೋದವರ ಸುತ್ತಿಸಿ ಮುಂದೆ ಸರ್ ಅಲ್ಲಿ ಹೋಗ್ತಾ ಐತೆ. ಇದು ಏನಾಗುತ್ತೆ, ಈಗ ರೈತರದು ಅದೊಂದು ಡಿಸ್ಅಡ್ವಾಂಟೇಜ್ ಏನಿದೆ, ಜಾಸ್ತಿ ಬಾರ್ಗೇನ್ ಮಾಡೋದು. ಯಾವ್ದೇ ಒಂದು ಪ್ರಾಡಕ್ಟ್ ನಾವು ತಗೊಂಡಾಗ ಅಲ್ಲಿ ನಾವು 100 ರೂಪಾಯಿ ಹೇಳಿದ್ರೆ ಇನ್ನೊಂದು 50 ರೂಪಾಯಿ ಕೊಡ್ತಾನಂದ್ರೆ, ಅಂದ್ರೆ ಅಲ್ಲಿ 50 ರೂಪಾಯಿ ಏನಕ್ಕೆ ಕಮ್ಮಿ ಆಯ್ತಂತ ಅದು ಯೋಚನೆ ಮಾಡ್ತೀವಿ. ಗುಣಮಟ್ಟ ಲೆಕ್ಕ ಹಾಕಲ್ಲ, ಗುಣಮಟ್ಟ ಲೆಕ್ಕ ಹಾಕ್ಬೇಕು ನಾವು. ಯಾಕಂದ್ರೆ ನಾವು ದುಡ್ಡು ಕಡಿಮೆ ಆದ್ರೆ ಅಲ್ಲಿ ಗುಣಮಟ್ಟ ಕಮ್ಮಿ ಆಗ ಚಾನ್ಸ್ ಬಹಳ ಇರುತ್ತೆ. ಖಂಡಿತ. ಹಾಗಾಗಿ ನಾವು ರೈತರದ್ದು ಮೋಟರ್ ವೈಂಡಿಂಗ್ ಮಾಡಿಸ್ಬೇಕಾರೆ ವೈರ್ನ ಆದಷ್ಟು ಜಾಸ್ತಿ ವೈಂಡಿಂಗ್ ಮಾಡಿಸ್ಬೇಕು ವೈರ್ನ. ಹೌದಾ, ಈಗ 3 ಕೆಜಿ ಆಗ್ತಾರೆ, ಕೆಲವರು 2.5 ಕೆಜಿ ಆಗ್ತಾರೆ, ಕೆಲವರು 4.25 ಕೆಜಿ ಆಗ್ತಾರೆ. ಆದ್ರೆ ರೈತರಿಗೆ ಗೊತ್ತಿರಲ್ಲ ಸರ್, ನಾವು ಎಷ್ಟೇ ಕೆಜಿ ಹಾಕ್ಸ್ಬೇಕು ಅಂತ. ಅವ್ರು ಮೋಟರ್ ಸುತ್ತಾರೆ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಸರ್, ಯಾಕಂದ್ರೆ ಅವ್ನು 3 ಸಾವಿರ ಸುತ್ತಾನ, ಇವ್ನು 2.5 ವರ್ಷವರೆಗೆ ಸುತ್ತಾನ, ಯಾಕೆ ಸುತ್ತಾನೆ 2.5 ವರ್ಷವರೆಗೆ ಅಲ್ಲಿ ವೈರಿಂಗ್ ಕಮ್ಮಿ ಹಾಕಿಡ್ತಾನೆ. ಕರೆಕ್ಟ್. ಅವಾಗ ಏನಾಗುತ್ತೆ, ಆಮ್ಸ್ ಜಾಸ್ತಿ ತಗೊಳತ್ ಮೋಟರ್ ಕಮ್ಮಿ ಹಾಕಿದಷ್ಟು ಆಮ್ಸ್ ಜಾಸ್ತಿ ತಗೊಳತ್ತೆ, RPM ಜಾಸ್ತಿ ಆಗತ್ತೆ ಮೋಟರ್ದು. RPM ಜಾಸ್ತಿ ಆದಾಗ ಮೋಟರ್ದು ವೈಬ್ರೇಷನ್ ಬಂದ್ಬಿಡುತ್ತೆ, ಸ್ಪೀಡ್ ಜಾಸ್ತಿ ಆಗುತ್ತೆ. ಹೌದು ಹೌದು, ಸ್ಪೀಡ್ ಜಾಸ್ತಿ ಆದಾಗ ಅದು ರೊಟೇಟ್ ಆದಾಗ ಅಲ್ಲಿ ವೈಂಡಿಂಗ್ ಎಲ್ಲ ಟಚ್ ಆಗೋ ಚಾನ್ಸ್ ಇರುತ್ತೆ, ಟಚ್ ಆದಾಗ ಮೋಟರ್ ಅರ್ಥಿಂಗ್ ಬಂದ್ಬಿಡುತ್ತೆ, ಅವಾಗ ಮತ್ತೆ ವೈಂಡಿಂಗ್ ಹೋಗೋ ಚಾನ್ಸ್ ಬಹಳ ಇರುತ್ತೆ. ಹೌದು, ಅದನ್ನ ರೈತರು ಸ್ವಲ್ಪ ರೈತರು ಕೇಳೆ ನಾವು ಇಷ್ಟು ಸುತ್ತಬೇಕು ಅಂತ ಹೇಳಿ ಒಂದು ಸುತ್ತಿಗೆಬೇಕು, ರೈತರು ಹೇಳ್ಬಿಟ್ರೆ ಆಯ್ತು ಸ್ವಲ್ಪ ಜಾಸ್ತಿ ಯಾಕಪ್ಪ ಅದೇ ನಾವು ಮಣ್ಕೊಡ್ತೀವಿ ಅಂತ ಹೇಳ್ಬೇಕು. ಅವಾಗ ಅವರು ಆದಷ್ಟು ಇರ್ತಾರೆ, ಎಲ್ಲರೂ ಇಲ್ಲ ಅಂತಲ್ಲ, ಕೇಳ್ತಾರೆ ಕೆಲವರು ಅವರು ಎಬಿಲಿಟಿ ತಕ್ಕಂತೆ ಆಗ್ತಾರೆ. ಕೆಲವರು ಏನ್ ಮಾಡ್ತಾರೆ, ಈಗ ಲೋಕಲ್ ಕಂಪ್ನಿಗಳು ಬಹಳ ಇದೆ ಸರ್. ಹೌದು, ಲೋಕಲ್ ಅಂದ್ರೆ ಕಂಪ್ನಿ ಎಲ್ಲ ಒಂದೇ ಇರುತ್ತೆ, ಬಟ್ ಕಸ್ಟಮರ್ ಮೇಲೆ ಅವ್ರು ಡಿಪೆಂಡ್ ಆಗ್ಬೇಕಾಗುತ್ತೆ. ಈಗ 10,000 ಈಗ 5,000 ಮೋಟರ್ ಕೊಡ್ತಾನಂದ್ರೆ ಇವನು ಬಿಟ್ಟು ಹೋಗ್ಬಿಡ್ತಾರೆ. ಅವ್ರು ಮಾರ್ಕೆಟಿಂಗ್ ಆಗುವ ಉದ್ದೇಶದಿಂದ ಕಡಿಮೆ ವೈಂಡಿಂಗ್ ವೈರ್ ಹಾಕಿರ್ತಾರೆ ಒಳಗಡೆ. ಹೌದು, ಅವ್ರು ಯಾಕೆ ಹಾಕಿರ್ತಾರಂದ್ರೆ ಈಗ ಕೆಲವೊಂದು ಕಡೆ ವೋಲ್ಟೇಜ್ 400 ಇರುತ್ತೆ, ಕೆಲವೊಂದು ಲಾಸ್ಟ್ ಡೆಡ್ ಅಂಡ್ ಅಲ್ಲಿ ಹೋದಾಗ 200-250 ವೋಲ್ಟೇಜ್ ಬರುತ್ತೆ. 200 ವೋಲ್ಟೇಜ್ ಒಡಂಗ್ ಮಾಡ್ತಾರೆ ವೈಂಡಿಂಗ್, 400 ವೋಲ್ಟೇಜ್ ಮಾಡಂಗ್. ಕಡಿಮೆ ವೋಲ್ಟೇಜ್ ವೈಂಡಿಂಗ್ ಮಾಡ್ಬೇಕಂದ್ರೆ ವೈರ್ ಕಮ್ಮಿ ಹಾಕಿರ್ತಾರ, ಕಮ್ಮಿ ಹಾಕಿದಾಗ ಮೋಟರ್ದು ಸ್ಪೀಡ್ ಜಾಸ್ತಿ ಆಗ್ಬಿಡುತ್ತೆ. ಈಗ ಅವರು ನಾವು ಬ್ರಾಂಡೆಡ್ ಮೋಟರ್ಸ್ ಏನಕ್ಕೆ ಹಾಕೋಣಲ್ಲ, ಲೋಕಲ್ ಯಾಕೆ ಹಾಕ್ತಾರೆ, ಲೋಕಲ್ದು ನೀರು ಚೆನ್ನಾಗಿ ಹೊಡಿಯುತ್ತೆ, ಮೋಟರ್ ರನ್ ಮಾಡಿದಾಗ ಒಂದು 3 ಅಡಿ ಜಂಪ್ ಮಾಡುತ್ತೆ, ಆರ್ ಪಿ ಎಂ ಜಾಸ್ತಿ ಇರುತ್ತೆ ಅಲ್ಲಿ, ಡಿಸ್ಚಾರ್ಜಿಂಗ್ ಕೆಪಾಸಿಟಿ ಜಾಸ್ತಿ ಕೊಟ್ಟಿರ್ತಾರೆ. ಅದ್ ಮೋಟರ್ ಕೆಪಾಸಿಟಿ ಕೊಟ್ಟಿರಲ್ಲ ಅವರು, ರೈತರು ನೋಡ್ಲಿ ಅಂತ ಕೊಟ್ಟಿರ್ತಾರೆ ನೀರು. ಈಗ ನಾವು ಜಾಸ್ತಿ ಸ್ಪೀಡ್ ಆಗಿ ಓಡೋದಕ್ಕೂ ನಿಧಾನಕ್ಕೂ ಹೋಗಕ್ಕೂ ನಮಗೆ ಬಹಳ ಡಿಫ್ರೆನ್ಸ್ ಇರುತ್ತೆ. ನಮ್ಮ ಮೇಲೆ ಜಾಸ್ತಿ ವೆಯ್ಟ್ ಇದ್ದಂಗೆಲ್ಲ ಅದು ಮೋಟರ್ದು ಕೆಪಾಸಿಟಿ ಹೀಟ್ ಆಗೋ ಚಾನ್ಸ್ ಬಹಳ ಇರುತ್ತೆ. ಹಾಗಾಗಿ ನಾವು ರೈತರದು ಅದು ವಾಟರ್ ಫ್ಲೋಯಿಂಗ್ ಜಾಸ್ತಿ ಇರೋದು ಕಮ್ಮಿ ಮಾಡ್ಬೇಕು. ಆ ಮೋಟರ್ ಎಷ್ಟು ಕೆಪಾಸಿಟಿ ಇದೆಯಾ, 10 HP 7 HP, ಕೆಲವರದು 10 HP ಲೆವೆಲ್ಗೆ 7.5 HP ವೈಂಡಿಂಗ್ ಮಾಡಿಸಿರ್ತಾರ, ಅದೆಲ್ಲ ಎಕ್ಸೆಸ್ ಆಫ್ ಹೀಟ್ ಆಗುತ್ತೆ, ಒಳಗಡೆ ಬರ್ನಿಂಗ್ ಆಗಿ ಬಹಳ ಚಾನ್ಸ್ ಬಹಳ ಕಡಿಮೆ ಇರುತ್ತೆ, ಮೋಟರ್ ರಿಲಯಬಿಲಿಟಿ ಕಮ್ಮಿ ಇರುತ್ತೆ. ಹಾಗಾಗಿ ನಾವು ಆದಷ್ಟು ಜಾಸ್ತಿ ಹೈ ವೋಲ್ಟೇಜ್ಗೆ ವೈಂಡಿಂಗ್ ಮಾಡಿಸ್ಕೋಬೇಕು. ಜಾಸ್ತಿ ವೈಂಡಿಂಗ್ ಆಗ್ತಷ್ಟು ಅದು ಬರೀ ವೈಂಡಿಂಗ್ ಬ್ರೇಕ್ ಆಗೋ ಚಾನ್ಸ್ ಬಹಳ ಕಡಿಮೆ ಇರುತ್ತೆ. ಈಗ ನಾವು ಫೇಸ್ ನ್ಯೂಟ್ರಲ್ ಶಾರ್ಟ್ ಮಾಡಿದಾಗ ಸಿಡಿಯುತ್ತೆ, ಡಬ್ಬ ಅನ್ನುತ್ತೆ. ಅದೇ ನಾವು ಮ್ಯಾಗ್ನೆಟಿಕ್ ಕಾಯಿಲ್ ಯೂಸ್ ಮಾಡಿದಾಗ ಎರಡು ಫೇಸ್ ನ ಶಾರ್ಟ್ ಮಾಡಿದಾಗ ಅದು ಸಿಡಿಯೋದಿಲ್ಲ, ಹೀಟ್ ಆಗುತ್ತೆ ಅಷ್ಟು, ಅಂದ್ರೆ ಬೇಗ ಬರ್ನಿಂಗ್ ಆಗಲ್ಲ. ಜಾಸ್ತಿ ವೈಂಡಿಂಗ್ ವೈರ್ ಇದ್ದಷ್ಟು ನಮಗೆ ಅದು ಬರ್ನಿಂಗ್ ಆಗೋದು ಬಹಳ ಕಮ್ಮಿ ಇರುತ್ತೆ. ಇನ್ನೊಂದು ನಾವು ಪ್ರಿವೆಂಟರ್ ಅಂತ ಯೂಸ್ ಮಾಡ್ತೇವೆ. ಇದು ಪ್ರಿವೆಂಟರ್ ಏನ್ ಕೆಲಸ ಮಾಡುತ್ತಂದ್ರೆ, ಈಗ ಸ್ಟಾರ್ಟರ್ ಆನ್ ಆಗ್ಬಿಡುತ್ತ, ಸ್ಟಾರ್ಟರ್ ಆನ್ ಆದ್ಮೇಲೆ ಮೋಟರ್ ರನ್ನಿಂಗ್ ಆಗ್ತಾ ಇರತ್ತೆ. ರನ್ನಿಂಗ್ ಆಗ್ತಿರ್ಬೇಕಾದ್ರೆ ಯಾವ್ದಾರ ಒಂದ್ ಫೇಸ್ ಫೇಲ್ಯೂರ್ ಆಯ್ತಂದ್ರೆ, ಈಗ ಎರಡೇ ಲೈನ್ ಅಲ್ಲಿ ಇತ್ತಂದ್ರೆ ಒಂದ್ ಫೇಸ್ ಫೇಲ್ಯೂರ್ ಆಯ್ತಂದ್ರೆ ಪ್ರಿವೆಂಟರ್ ಏನ್ ಮಾಡುತ್ತೆ, ಲೋಡ್ ಸೆನ್ಸ್ ಮಾಡುತ್ತೆ. ಆ ಲೋಡ್ ಸೆನ್ಸ್ ಮಾಡ್ತಿರ್ಬೇಕಾದ್ರೆ ಇದು ಫೇಸ್ ಫೇಲ್ಯೂರ್ ಆಯ್ತಂದ್ರೆ ಅದು ಆಫ್ ಮಾಡುತ್ತೆ, ಅದು ಪ್ರಿವೆಂಟರ್ ಅಂತ ಯೂಸ್ ಮಾಡ್ತಾರೆ. ಕೆಲವರು ಪ್ರಿವೆಂಟರ್ದು C1 C2 ಅಂತ ಇರುತ್ತೆ ಅದ್ರಲ್ಲಿ ಕನೆಕ್ಷನ್ಸ್, ಅದನ್ನ ಕೆಲವರು ಏನ್ ಮಾಡ್ತಾರೆ ಡೈರೆಕ್ಟ್ ಮಾಡ್ತಾರೆ, ಆಗ್ಲ ಲೈನ್ಕ್ ಆಫ್ ಆಗ್ತಿತ್ತು ಅಂತ. ಹೌದು, ಅಂದ್ರೆ ಡೈರೆಕ್ಟ್ ಮಾಡಿದ್ರೆ ಅದು ಬೀಳೋದಿಲ್ಲ, ಲೈನ್ ಪ್ರಾಬ್ಲಮ್ ಆದಾಗ. ಹೌದು, ಅದು C1 C2 ಅದು ವರ್ಕಿಂಗ್ ಪ್ರೊಸೆಸ್ ಏನಿರುತ್ತೋ ಅದು ಮಾಡುತ್ತೆ, ಅದು ಕನೆಕ್ಷನ್ ಇತ್ತು ಸೀರೀಸ್ ಕನೆಕ್ಷನ್ ಅಲ್ಲಿ ಅದು ಮ್ಯಾಗ್ನೆಟಿಕ್ ಕಾಯಿಲ್ ಸಪ್ಲೈ ಪಾಸ್ ಮಾಡ್ತಾ ಇರತ್ತೆ. ಅದ್ ಇನ್ ಕೇಸ್ ಯಾವ್ದಾರ ಒಂದ್ ಫೇಸ್ ಫೇಲ್ಯೂರ್ ಇತ್ತಂದ್ರೆ ಅದ್ ಮ್ಯಾಗ್ನೆಟಿಕ್ ಕಾಯಿಲ್ ಹೋಗೋ ಸಪ್ಲೈ ನ ಬ್ರೇಕ್ಔಟ್ ಮಾಡುತ್ತೆ, ಸ್ಟಾರ್ಟರ್ ಬಿದ್ಬಿಡುತ್ತೆ. ಆ ತರದ ಪ್ರಿವೆಂಟರ್ ಲೋಡ್ ಸೆನ್ಸಿಂಗ್ ಮಾಡುತ್ತೆ, ಸಿಟಿ ಕಾಯಿಲ್ ಅಂತಾರೆ ಅದು, ಕರೆಂಟ್ ಸೆನ್ಸಿಂಗ್ ಅದನ್ನ ಯೂಸ್ ಮಾಡ್ಕೋಬೇಕು. ಇದು ಸಪೋಸ್ ಇದರಲ್ಲಿ ನಾವು ಆಟೋ ಸ್ಟಾರ್ಟರ್ ಯೂಸ್ ಮಾಡ್ತೇವೆ, ಸಾಕಷ್ಟು ಜನ ರೈತರು ಆಟೋ ಸ್ಟಾರ್ಟರ್ ಆಟೋ ಸ್ಟಾರ್ಟರ್ ಯೂಸ್ ಮಾಡ್ತಾರೆ. ಹೌದು, ನಾವು ಚಿಕ್ಕರಿದ್ದಾಗ ಆಟೋ ಸ್ಟಾರ್ಟರ್ ಯೂಸ್ ಮಾಡ್ತಿದ್ದಿಲ್ಲ. ಹೌದು, ನಾವು ಅವಾಗ ಏನಾಗಿತ್ತು, ಒಂದ್ ಮೋಟರಲ್ಲಿ 5-10 ಎಕರೆ ತನಕ ನೀರು ಅದರಲ್ಲಿ ಒಂದೇ ಬೋರಲ್ಲಿ ಯೂಸ್ ಮಾಡ್ತೇವೆ. ಈಗ ಏನಾಗಿದೆ, ಕರೆಂಟ್ ಕಮ್ಮಿ ಕೊಡ್ತಾ ಇದಾರೆ, ನೀರಿಂದು ಸ್ಕೇರ್ಸಿಟಿ ಬಹಳ ಆಗಿದೆ. ಈಗ ಸುತ್ತಮುತ್ತ ಎಲ್ಲ ಅಕ್ಕಪಕ್ಕ ಎಲ್ಲ ತೋಟಗಳಾಗಿರೋದ್ರಿಂದ ಒಂದ್ ಮೋಟರ್ಗೆ ಸಾಕಾಗಲ್ಲ ಅಂತ ಜಾಸ್ತಿ ಅವರು ಇನ್ಕ್ರೀಸ್ ಮಾಡ್ಕೊಂತಾರೆ ಬೋರ್ವೆಲ್ಗಳಿಗೆ. ಆ ತರದ ಯೂಸ್ ಮಾಡಕ್ಕೆ ಅವರು ಆಟೋ ಸ್ಟಾರ್ಟರ್ ಅನ್ನು ಯೂಸ್ ಮಾಡ್ತಿದ್ದಾರೆ. ಇದು ಆಟೋ ಸ್ಟಾರ್ಟರ್ ಅಲ್ಲಿ ನಾವು ಎರಡ್ ತರ ನೋಡ್ತಾ ಇದೇವೆ, ಇದರಲ್ಲಿ ಕೆಲವೊಂದು ನೋಡ್ಕೊಂಡು ತಗೋಬೇಕು ರೈತರು. ಈಗ ಅಲ್ಲಿ ಏನಾಗುತ್ತೆ, ರೈತರಿಗೆ ಈಗ ಕೆಲವೊಂದ್ ಕಡೆ ಈ ಕಡೆ ಐಮಂಗ್ಲ ಹೋಬಳಿ ಅವೆಲ್ಲ ಈರುಳ್ಳಿ ಬೆಳೀತಾರೆ, ಮೇಲಾಗಿ ತೋಟದಲ್ಲಿ ಈಗ ಮನೆಗಳಿದಾವೆ. ಈಗ ರೈತರು ಗೌರ್ಮೆಂಟ್ ಏನ್ ಮಾಡಿದೆ, ರೈತರಿಗೆ ಅಂತಲೇ ಸಪರೇಟ್ ಲೈನ್ ಮಾಡ್ಬಿಡಿದೆ. ಈಗ ತೋಟದಾಗಿರೋರಿಗೆ ಕರೆಂಟ್ ಬೇಕಾಗತ್ತೆ, ಅವ್ರಿಗೆ ಸಪರೇಟ್ ಲೈನ್ ಇಲ್ಲ. ಅವ್ರಿಗೆ 6-9 ಎಜುಕೇಶನ್ ಗೆ ಹಾಳಾಗುತ್ತೆ, ಅವ್ರಿಗೆ ಓದೋ ಹುಡುಗರಿಗೆ ಅಂತ ತೊಂದರೆ ಆಗುತ್ತೆ ಅಂತ 6-9 ಅವರು ಲೈಟಿಂಗ್ ಪರ್ಪಸ್ ಕೊಡ್ತಾರ. ಅದನ್ನ ಕೆಲವು ರೈತರು ಮಿಸ್ ಯೂಸ್ ಮಾಡ್ತಾರ, ಅದನ್ನ ಕೆಪಾಸಿಟರ್ ಯೂಸ್ ಮಾಡ್ಕೊಂಡು 2 ಫೇಸ್ ನ 3 ಫೇಸ್ ಕನ್ವರ್ಟ್ ಮಾಡ್ಕೊಂಡು ಮೋಟರ್ ರನ್ ಮಾಡ್ತಾರೆ. ಅದು ಬೇಡ ಅಂತ ಅವ್ರ ಏನ್ ಮಾಡ್ತಾರೆ, 2 ಫೇಸ್ ಕೊಟ್ಟರೆ ಟೈಮ್ ಅಲ್ಲಿ 3 ಫೇಸ್ ಸೀಕ್ವೆನ್ಸ್ ಅಂತ ಕೊಟ್ಟಿರ್ತಾರೆ ಅಲ್ಲಿ ಸ್ಟೇಷನ್ ಅಲ್ಲಿ. 3 ಫೇಸ್ ಸೀಕ್ವೆನ್ಸ್ ಕೊಟ್ಟಾಗ ಏನಾಗುತ್ತೆ, ಈ ಮಾಮೂಲಿ ಆಟೋ ಸ್ಟಾರ್ಟರ್ ಯೂಸ್ ಮಾಡಿರ್ತಾರಲ್ಲ ಅದು 3 ಫೇಸ್ ಬಂದಿದೆ ಅಂತ ಸೀಕ್ವೆನ್ಸ್, ಅದು ಆಟೋ ಸ್ಟಾರ್ಟರ್ ಆನ್ ಆಗ್ಬಿಡುತ್ತೆ 2 ಫೇಸ್ ಅಲ್ಲಿ. 2 ಫೇಸ್ ಅಲ್ಲಿ ಆನ್ ಆದಾಗ ಸ್ಟಾರ್ಟರ್ ಆನ್ ಆಗ್ಬಿಟ್ಟಿರುತ್ತೆ, ಬಟ್ ಮೋಟರ್ ರನ್ ಆಗಲ್ಲ, 3 ಫೇಸ್ ಅವೈಲೇಬಲ್ ಇರಲ್ಲ ಅಲ್ಲಿ. ಆ ಟೈಮ್ ಅಲ್ಲಿ ಮೋಟರ್ ಸುಡೋ ಚಾನ್ಸ್ ಬಹಳ ಇರುತ್ತೆ. ಆ ಟೈಮ್ ಅಲ್ಲಿ PFR ಅಂತ ಯೂನಿಟ್ ಇರುತ್ತೆ, ಅದನ್ನ ಹಾಕೊಂಡ್ರೆ ನಿಮಗೆ ಅದು ಅವಾಯ್ಡ್ ಮಾಡುತ್ತೆ ಸುಡೋದು. ಅದನ್ನ ಹಾಕೊಂಡ್ರೆ ನಿಮಗೆ 3 ಫೇಸ್ ಎಕ್ಸಾಕ್ಟ್ 3 ಫೇಸ್ ಬಂದಾಗ ಮಾತ್ರ ಅಷ್ಟೇ ಸ್ಟಾರ್ಟರ್ ನ ಆನ್ ಮಾಡಕ್ಕೆ ಅವಕಾಶ ಮಾಡ್ಕೊಡುತ್ತೆ. ಅದನ್ನ ರೈತರು ಯೂಸ್ ಮಾಡ್ಕೋಬೇಕು, ಅಳವಡಿಸ್ಕೊಂಡ್ರೆ ಅವ್ರಿಗೆ ಬಹಳ ಒಳ್ಳೇದು. ಇದರಲ್ಲಿ ಮತ್ತೆ ಇನ್ನಂದ್ರೆ ನಮಗೆ PFR ಯೂಸ್ ಮಾಡೋದು ಕಂಪಲ್ಸರಿ ಮಾಡ್ಕೋಬೇಕು ಸರ್ ರೈತರು. ಹೌದು, ಈಗ ಆಟೋ ಸ್ಟಾರ್ಟರ್ ಯೂಸ್ ಮಾಡಲಿಲ್ಲ ಅಂದ್ರೆ PFR ಯೂಸ್ ಮಾಡಬೇಕು. ರೈತರು ಅಲ್ಲೇ ಕಾಯ್ಕೊಂಡು ಕುತ್ಕೊಳಕಾಗಲ್ಲ. ಈಗೇನ್ ರೈತರು ವಾಲ್ ತಿರುವುದಕ್ಕೂ ನಮಗೆ ಬಂದು ಮೊಬೈಲ್ ಅಲ್ಲಿ ಚೇಂಜ್ ಮಾಡೋದು ವಾಲ್ ಕೊಡಿ ಅಂತ ಕೇಳ್ತಿದಾರೆ ನಮಗೆ. ಆ ಮಟ್ಟಕ್ಕೆ ಹೋಗಿದೆ ರೈತರು, ಯಾಕಂದ್ರೆ ಲೇಬರ್ದು ಅಷ್ಟು ಕೇಸ್ ಇದೆ. ಈಗ ರೈತನ ಏನಾಗಿದೆ ಅಂದ್ರೆ, ನಾನು ರೈತನಾಗಿ ದುಡ್ದು ಸಂಪಾದನೆ ಮಾಡ್ಬೇಕಂದ್ರೆ ಬಹಳ ಕಷ್ಟ ಇದೆ. ಈಗ ಅದ್ರ ಜೊತೆಗೆ ಅವನು ಬೇರೆ ಉಪಕಸಬಗಳು ಮಾಡ್ಕೊಬೇಕು. ಆ ಟೈಮ್ ಅಲ್ಲಿ ಕರೆಂಟ್ ಯಾವ ಟೈಮ್ ಅಲ್ಲಿ ಹೋಗುತ್ತೆ, ಯಾವ ಟೈಮ್ ಅಲ್ಲಿ ಬರುತ್ತೆ ಅನ್ನೋದು ಅವನು ಕಾಯಕ್ ಆಗೋದಿಲ್ಲ. ಈಗ ಮೇಲಾಗಿ ಲೇಬರ್ ಇಟ್ಕೊಳಕಷ್ಟು ಈಗ ಇಲ್ಲ ಸರ್ ಜನ, ಲೇಬರ್ಗಳು ಈಗ ಲೇಬರ್ ತುಂಬಾ ಕಾಸ್ಟ್ಲಿ ಸರ್, ಕಾಸ್ಟ್ಲಿ. ಅದ್ ಕೆಲವೊಂದು ನೋಡ್ತಿರ್ತೀವಿ ಹುಡುಗರನ್ನ, ನಮ್ಮ ಹತ್ರ ಕಲಿಯಕ್ಕೆ ಯಾರು ಬರೋದಿಲ್ಲ, ನಾವು ಕಲಿಸ್ತೀವಿ. ಹೌದು, ಬಂದ್ರು ನಮಗೆ 15,000 20,000 ಸಂಬಳ ಕೇಳ್ತಾರೆ. ಸ್ಟಾರ್ಟಿಂಗ್ ಕೇಳ್ತಾರೆ ಅವರು, ವಿದ್ಯೆ ಕಲಿಯಕ್ಕೆ ಬರ್ತಾ ಇಲ್ಲ. ಈಗ ಬರ್ತಾ ಇಲ್ಲ, ಈಗ ಅದೇ ನಾವು ಬೇರೆ ಕಡೆ ನೋಡಿದಾಗ ಅವರು ಕಲಿಯೋದಕ್ಕಂತಲೇ ಬರ್ತಾರೆ. ನೀವು ಸ್ಟಾರ್ಟಿಂಗ್ ಅಲ್ಲೆಲ್ಲ ವಿದ್ಯೆ ಕಲಿಸಿರ್ ಸಾಕು ಅನ್ನೋ ಮಟ್ಟಕ್ಕೆ ನೀವು ಅವಾಗೆಲ್ಲ ಕಲಿತಾ ಇದ್ರಿ, ಶ್ರದ್ಧೆಯಿಂದ ಭಕ್ತಿಯಿಂದ ಕಲ್ಸರ ಇಲ್ಲ ಕಲ್ಸರ. ಈಗ ನಾವು ಕಲಿಸ್ತು ಅಂದ್ರೆ ಕೆಲವು ಬರೋದಿಲ್ಲ, ಈಗ ಸುಮ್ನೆ ಫೋನ್ ಇಟ್ಕೊಂಡು ನೋಡ್ಕೊಂಡು ಕುತ್ಕೊಂಡು ಕಾಲ ಬಹಳ ಜನ ಇದಾರೆ. ಖಂಡಿತ ಖಂಡಿತ, ಅದು ಯುವಕರು ಅದನ್ನ ತಿಳ್ಕೊಂಡು ಮುಂದಿನ ಫ್ಯೂಚರ್ ಅಲ್ಲಿ ಎಲೆಕ್ಟ್ರಿಕಲ್ ಅಂದ್ರೆ ಬೂಮಿಂಗ್ ಇದೆ ಎಲ್ಲ ಸ್ಪೀಡ್ ಅಲ್ಲಿ. ಈಗ ಒಂದೊಂದು ಮನೆಗೆ ಒಬ್ಬ ಎಲೆಕ್ಟ್ರಿಷಿಯನ್ ಬೇಕಾಗತ್ತೆ, ಒಬ್ಬ ಲಾಯರ್ ಬೇಕಾಗತ್ತೆ, ಕಂಪಲ್ಸರಿ ಬೇಕಾಗತ್ತೆ. ಅಂತ ಎಲೆಕ್ಟ್ರಾನಿಕ್ಸ್ ಇಕ್ವಿಪ್ಮೆಂಟ್ಸ್ ನಾವು ಮನೆಯಲ್ಲಿ ಯೂಸ್ ಮಾಡ್ತೀವಿ. ಖಂಡಿತ ಖಂಡಿತ. ಈಗ ನಮ್ ಜೊತೆ ಓದಿದ್ರೆ ಇಂಜಿನಿಯರ್ಸ್ ಇದಾರೆ, ಅವ್ನು ಬಲ್ಪ್ ಹಾಕಂದ್ರೆ ಎದಕ್ತಾರೆ ಅವರು. ಹೌದು, ಇಂಜಿನಿಯರ್ ಅವರು, ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಿಕಲ್ ಅದ್ರ ಅಷ್ಟು ನಾಲೆಡ್ಜ್ ಇರಲ್ಲ. ಅದೇ ಕೆಲವರು ಎಲೆಕ್ಟ್ರಿಷಿಯನ್ಗಳು ನಮ್ಗಿಂತ ಟ್ಯಾಲೆಂಟ್ ಇರ್ತಾರೆ ಅವ್ರಿಗೆ ಎಲ್ಲ ಕಸಬ್ ಕಲ್ತ ಮೇಲೆ. ಹೌದು, ಅವ್ರ ಫ್ಯೂಚರ್ ಅಲ್ಲಿ ಮುಂದೆ ಬಹಳಷ್ಟು ಉದ್ಯೋಗ ಅವಕಾಶಗಳು ಇರ್ತವೆ, ಅದನ್ನ ಕಲಿಬೇಕು ಅವರು. ಕಲ್ತ್ಕೊಂಡ್ರೆ ಈ ತರ ನಮ್ಮ ರೈತರು ನಮ್ಮ ಹತ್ರ ಬರ್ತಾರೆ, ಇನ್ನು ಮುಂದೆ ಹೋದಂಗೆಲ್ಲ ರೈತರು ನಮ್ಮ ಹತ್ರ ಬರೋದು, ನಾವೇ ಹೋಗೋ ಪರಿಸ್ಥಿತಿ ಬಂದ್ಬಿಡ್ತೀವಿ. ಖಂಡಿತ ಸರ್, ಖಂಡಿತ. ಅವ್ರ ಮನೆ ಬಾಗಿಲಿಗೆ ಹೋಗಿ ಸರ್ವಿಸ್ ಕೊಟ್ರೆ ಅವ್ರಿಗೆ ಅದ ಟೈಮ್ ಸೇವ್ ಆಗತ್ತೆ. ಹೌದು, ಆ ತರದ್ದು ಬೆನಿಫಿಟ್ ಯುವಕರು ಮಾಡ್ಕೋಬೇಕು. ಹೌದು ಸರ್, ಈಗ ನಿಮ್ ತಂದೆಯವರು ಕಷ್ಟ ನೋಡ್ಲಾರ್ದ ನೀವು ಈ ಫೀಲ್ಡ್ ಅಲ್ಲಿ ಒಂದು ಪದವಿ ಪಡ್ಕೊಂಡ್ಬಿಟ್ಟು ಇಂಜಿನಿಯರಿಂಗ್ ಮಾಡಿ ಮತ್ತೆ ಈ ಒಂದ್ ಇದಕ್ಕೆ ಬಂದು ಒಂದು ಸರ್ವಿಸ್ ಕೊಡ್ತೀರಾ, ಒಂದು ಕಂಪ್ನಿ ಇದ್ ಮಾಡ್ಕೊಂಡು ಇದ್ ಮಾಡ್ತಾ ಇದ್ರ, ನಮ್ಮ ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ರೈತರಿಗೆ ಒಂದು ಬೋರ್ ಹಾಕ್ಸ್ಬಿಟ್ರೆ ಯಾವ ರೀತಿ ಪಂಪು ಮೋಟ್ರು ಆಯ್ಕೆ ಮಾಡ್ಕೋಬೇಕಾಗತ್ತೆ, ಇದ್ರ ಬಗ್ಗೆ ಪ್ರಾರಂಭದಲ್ಲಿ ಏನ್ ಮಾಡಿದ್ರೆ ಹೆಚ್ಚು ಅನುಕೂಲ ಅಂತ ಸ್ವಲ್ಪ ಹೇಳಿ ಸರ್. ಈಗ ರೈತರದು ಮೋಟ್ರು ನೀರು ಬಿದ್ದ ತಕ್ಷಣ ಕೆಲವರು ಏನ್ ಮಾಡ್ತಾರೆ, ಈಗೆಲ್ಲ ಫಾಸ್ಟ್ ಟ್ರಿಕ್ ಇದಾವೆ ಸರ್. ಈಗ ಮೊದ್ಲು ಕುರದಾಗ ಅದು ನಿಧಾನಕ್ಕೆ ಒಂದಿನ ಆಗೋದು ಕುರಿಯೋದು, ಈಗ ಒಂದು 500 ಕುರಿಬೇಕಂದ್ರೆ. ಹೌದು, ಈಗ 500 ಕುರಿಬೇಕಂದ್ರೆ 3 ಅಲ್ಲಿ ಕಂಪ್ಲೀಟ್ ಡಿಗ್ ಮಾಡ್ತಾರೆ. ಆ ಟೈಮಲ್ಲಿ ಕೆಲವೊಂದ್ ಟೈಮ್ ನೀರು ಬೀಳೋದಿಲ್ಲ ಸರ್. ರೈತರ ಅವಾಗ ಏನ್ ಮಾಡ್ತಾರೆ, ಅದನ್ನ ನೀರ್ ಬಿದ್ದಿಲ್ಲ ಅಂತ ಫೇಲ್ಯೂರ್ ಅಂತ ಕನ್ಸಿಡರ್ ಮಾಡಿ ಇನ್ನೊಂದು ಪಾಯಿಂಟ್ ಹೊಡಿಸ್ತಾರೆ, ವೇಟ್ ಮಾಡ್ಬೇಕದ. ಆಕ್ಚುಲಿ ಒಂದಿನ ವೇಟ್ ಮಾಡಿ ನೋಡ್ಬೇಕದ, ಫಾಸ್ಟ್ ಟ್ರಿಕ್ ಇರೋದ್ರಿಂದ ನೀರು ಅಲ್ಲಿ ಒಳಗಡೆ ಬರ್ಬೇಕಲ್ವಾ, ಅದನ್ನ ನೋಡ್ಕೊಂಡು ನೀರು ಬರೋದು ಸ್ವಲ್ಪ ವೇಟ್ ಮಾಡಿ ಇನ್ನೊಂದಿನ ಬಿಟ್ಟು ನೋಡಿ ಚೆಕ್ ಮಾಡ್ಬೇಕು ಮೋಟರ್ನ. ಈಗ ನಾವು ಒಂದ್ 500 ಒಳಗಡೆ ಇತ್ತಂದ್ರೆ ಅವ್ನಿಗೆ ಸಿಂಗಲ್ ಕೇಬಲ್ದು ಮೋಟರ್ ಹಾಕೋಬೇಕು. ಸಿಂಗಲ್ ಕೇಬಲ್ ಅಪ್ ಟು ನಿಮಗೆ 3-8 HP ತನಕ ಬರುತ್ತೆ. ಅದು ನಿಮಗೆ 8 HP ತನಕ ಸ್ಟೇಜ್. ಈಗ ಸಪೋಸ್ ನೀವು 200 ಇವತ್ತಂದ್ರೆ ಒಂದು 10 ಸ್ಟೇಜ್, ಇಲ್ಲ ಸಪೋಸ್ ನೀವು 500 ತನಕ ಬಿತ್ತಂದ್ರೆ 15 ಸ್ಟೇಜ್. ಹಿಂಗ ಪರ್ ಸ್ಟೇಜ್ಗೆ 30 ಸ್ಟೇಜ್ ಬಂದಿದ್ದಾವೆ, 40 ಸ್ಟೇಜ್ ಬಂದಿದೆ. ಕೆಲವು ಮೋಟರ್ ಮೇಲೆ ಕಂಪ್ನಿ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ ನೀರು ಜಾಸ್ತಿ ಇತ್ತಂದ್ರೆ ಇದು ಪಂಪ್ ಅಲ್ಲಿ ನಾವು ಇಂಪಿಲ್ಲರ್ ಅಂತ ಯೂಸ್ ಮಾಡ್ತೀವಿ. ಅದ್ರ ಇಂಪಿಲ್ಲರ್ ಅಲ್ಲಿ ಸೈಜ್ 80 ಇದಾವೆ, 60 ಇದಾವೆ, 70 ಇದಾವೆ, 90 ಇದಾವೆ, 50 ಇದಾವೆ, 20 ಇದಾವೆ. ಅವ್ ಏನ್ ಸೈಜ್ ಅಂದ್ರೆ ಏನ್ ಕೆಲಸ ಮಾಡ್ತವೆ, ಅವ್ ಏನ್ ಕೆಲಸ ಮಾಡ್ತವೆ ಅಂದ್ರೆ ನೀರ್ನ, ಈಗ ನಮ್ಮ ಲೋಟ ಒಂದ್ 1/2 liter ಲೋಟ ಇದೆ, 1 liter ಲೋಟ ಇದೆ. ಹೌದು, ಅದು ಒಂದ್ ಇಂಪಿಲ್ಲರ್ ಸೈಜ್, ವಾಟರ್ ಕೆಪಾಸಿಟಿ, ಡಿಸ್ಚಾರ್ಜ್ ಪರ್ ಮಿನಿಟ್ ಔಟ್ಪುಟ್ ಡಿಸ್ಚಾರ್ಜ್ ಎಷ್ಟಾಗುತ್ತೆ. ಪರ್ ಮಿನಿಟ್ 1,000 liter ಬರುತ್ತೆ, ಅದು 80 ಸ್ಟೇಜ್ ಇಂದ ಇಂಪಿಲ್ಲರ್ ಹಾಕೊಂಡ್ರೆ. ಅದೇ ನಾವು 50 ಸ್ಟೇಜ್ ಇಂದ ಆದ್ರೆ ಪರ್ ಮಿನಿಟ್ 1,000 liter ಬರಲ್ಲ, ಅಲ್ಲಿ 500 ಇಲ್ಲ 750. ಅವ್ರ ನೀರು ಯಾವ ತರ ಇರುತ್ತ ಅದ್ರ ಮೇಲೆ ಇಂಪಿಲ್ಲರ್ ಸೈಜ್ ಜಾಸ್ತಿ ಮಾಡ್ಕೋಬೇಕಾಗತ್ತೆ. ಈಗ ನಾವು ನೀರೇ ಇಲ್ಲ ಅಂತಂದ್ರೆ 80 ಇಂಪಿಲ್ಲರ್ ಹಾಕ್ಬಾರ್ದು, ಅವಾಗ ಏನಾಗುತ್ತೆ ಮೋಟರ್ ಗ್ಯಾಪ್ ಹೊಡೆಯುತ್ತೆ, ಅಂದ್ರೆ ಬಿಟ್ ಬಿಟ್ ಬರೋದಾಗಲ್ಲ. ಯಾಕಂದ್ರೆ ಮೋಟರ್ ಆರ್ಪಿಎಂ ಸ್ಪೀಡ್ ಜಾಸ್ತಿ ಇರುತ್ತೆ, ಇಂಪಿಲ್ಲರ್ ಸೈಜ್ ದೊಡ್ಡದಿರುತ್ತೆ, ಅವಾಗ ನೀರು ಬಿಟ್ ಬಿಟ್ ಬರೋ ಚಾನ್ಸ್ ಇರುತ್ತೆ. ಅದರಿಂದ ಬಹಳ ತೊಂದರೆ ಆಗುತ್ತೆ ಮೋಟರ್ ಸುಡೋದಾಗ್ಲಿ. ಈಗ ಮೋಟರ್ ನೀರು ಕಮ್ಮಿ ಇತ್ತಂದ್ರೆ ಲೋಡಲ್ಲಿ ಇದ್ದಾಗ ಅದು ಪರ್ 100 ಹೊಡೆಯುತ್ತೆ, ನೀರಿಲ್ಲ ಅಂದ್ರೆ 150 ರೌಂಡ್ ಆಗುತ್ತೆ, ಸ್ಪೀಡ್ ಜಾಸ್ತಿ ಆಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಆ ಟೈಮಲ್ಲಿ ವೈಬ್ರೇಷನ್ ಬಂದ್ಬಿಡುತ್ತೆ, ವೈಬ್ರೇಷನ್ ಬಂದಾಗ ಅಲ್ಲಿ ಶಾಫ್ಟ್ ಬಹಳ ಹಾಳಾಗುತ್ತೆ, ಇಂಪಿಲ್ಲರ್ ಬೇಗ ಹಾಳಾಗ್ತವೆ, ಮತ್ತೆ ಮೋಟರ್ ಬುಷ್ಗಳು ಬೇರಿಂಗ್ ಗಳು ಎಲ್ಲ ಸಾಕಷ್ಟು ಪ್ರಾಬ್ಲಮ್ ಆಗುತ್ತೆ. ಲೋಡ್ ಇದ್ದಂಗೆಲ್ಲ ಅದು ಸ್ಪೀಡ್ ಕಮ್ಮಿ ಆಗುತ್ತೆ, ಅವಾಗ ಚೆನ್ನಾಗಿರುತ್ತೆ. ಹಾಗಾಗಿ ರೈತರು ಏನ್ ಮಾಡ್ಬೇಕು, ಅದ್ ನೀರ್ ಎಷ್ಟಿದೆ, ಆಳ ಎಷ್ಟ್ ಬಿಡ್ಬೇಕು. ಈಗ 500 ಮೇಲೆ ಹೋತಂದ್ರೆ ಅದು 5 HP ಹೋಗ್ಬೇಕಾಗತ್ತೆ, ಅದರಲ್ಲಿ 10 HP ಇದೆ, 15 HP ಇದೆ, 12.5 HP ಇದೆ. ಅದರಲ್ಲಿ ಸ್ಟೇಜ್ ಕಮ್ಮಿ ಸ್ಟೇಜ್ ಅಲ್ಲಿ ಯೂಸ್ ಮಾಡ್ಕೊಂಡ್ರೆ ರೈತರು ಒಳ್ಳೇದು. ಈಗ ಕೆಲವ್ರು ಏನ್ ಮಾಡ್ತಾರೆ, ಕಂಪ್ನಿಯರು ನೀರು ಡಿಸ್ಚಾರ್ಜಿಂಗ್ ಜಾಸ್ತಿ ಬಂದ್ರೆ ಕಂಪ್ನಿಗೆ ಪ್ರಾಫಿಟ್ ಅಂತ ಅವರು ಪಕ್ಕ ಇನ್ನೊಬ್ಬ ಮೋಟರ್ ತಗೊಂಡು ಅದೇ ಕಂಪ್ನಿ ತರಬೇಕು ನಾನು ಅಂತ. ನೀರ್ ಚೆನ್ನಾಗಿ ಹೊಡಿತಂತ ಇವಂದ್ರಲ್ಲಿ ನೀರ್ ಎಷ್ಟಿದೆ ಅಂತ ಅದು ತಿಂಕ್ ಮಾಡ್ತಿಲ್ಲ, ನೀರ್ ಎಷ್ಟು ಬೇಗ ದೂರ ದಬ್ಬುತ್ತೆ ಅಂತ ತಿಂಕ್ ಮಾಡ್ತಾರೆ. ಅದನ್ನ ನಿಮ್ ನೀರ್ ಬರೋದು ಎಷ್ಟಿದೆ, ನಾವ್ ಎಷ್ಟು ಸೈಜ್ ಇಂದ ಇಂಪಿಲ್ಲರ್ ಹಾಕಬೇಕು, ಎಷ್ಟು HP ಮೋಟರ್ ಹಾಕೋಬೇಕು. ಆಳ ಜಾಸ್ತಿ ಹೋದಂಗೆಲ್ಲ ರೈತರಿಗೆ ಕೃಷಿಗೆ ಯೋಗ್ಯವಾದ ನೀರು ಬರೋದಿಲ್ಲ. ಖಂಡಿತ, ಅದು ಸಾಫ್ಟ್ ವಾಟರ್ ಆಟರ್ ಹೋಗಿ ಆಟ್ ವಾಟರ್ ಆಗಿರುತ್ತೆ, ಅದು ನಮಗೆ ಕುಡಿಯಕ್ಕೂ ಯೋಗ್ಯವಲ್ಲ, ಕೃಷಿಗೂ ಯೋಗ್ಯವಲ್ಲ. ಅದು ಆಕ್ಚುಲಿ ಆತರ ಇರುತ್ತದ ಹಾಟ್ ವಾಟರ್ ಅದ ಆದಷ್ಟು ನಾವು ರೈತರು 900 ಅಡಿ ಒಳಗಡೆ ನಾವು ನೀರ್ ಬರಂಗೆ ಪಾಯಿಂಟ್ ಮಾಡ್ಕೊಬೇಕು. ಒಳ್ಳೇದು. ಮತ್ತೆ ನೀರನ್ನು ಅಂತರ್ಜಲ ಅಭಿವೃದ್ಧಿ ಮಾಡಕ್ಕೆ ಈಗೆಲ್ಲ ಸಾಕಷ್ಟು ಅವಕಾಶಗಳಿದಾವೆ, ಅವನ್ನೆಲ್ಲ ಅಳವಡಿಸಿಕೊಂಡು ನೀವ್ ಹೇಳ್ದಂಗೆ ಅಂತರ್ಜಲ ಮರುಪೂರ್ಣ ಮಾಡ್ಕೋಬಹುದು. ನಾವು ಪ್ರತಿಯೊಂದು ಮೋಟರ್ ಗೋರ್ಮೆಂಟ್ ಆಗ್ಲಿ ನಾವಾಗ್ಲಿ ಏನ್ ಮಾಡ್ಬೇಕಂದ್ರೆ ಒಬ್ಬ ಮೋಟರ್ ಕೊರ್ಸಿನ ಅಂದ್ರೆ ಅದಕ್ಕೆ ಮಳೆ ನೀರು ಕೊಯ್ಲು ಮಾಡ್ಕೊಬೇಕು. ಮಾಡ್ಕೊಂಡ್ರೆ ಕೆಬಿಯಿಂದ ಸಪ್ಲೈ ಕೊಡಂಗ್ ಪರಿಸ್ಥಿತಿ ಮಾಡ್ಬೇಕು ಸರ್. ಆತರ ರೂಲ್ಸ್ ತರ್ಬೇಕು ಅಂತ ಅಂದ್ರೆ ನಾನ್ ಮಾಡ್ತೀನಿ ಅಂತ ತಿಳ್ಕೊ, ನನಗೆ ಗೊತ್ತೈತೆ ಅದು ಕೊಯ್ಲು ಮಳೆ ಕೊಯ್ಲು ನಾನ್ ಮಾಡಿದ್ರೆ ನನ್ನ ಹೊಲದಲ್ಲಿ ಇರಲ್ಲ ನೀರು, ಪಕ್ಕದಲ್ಲಿ ಇರುತ್ತೆ. ಅವಾಗ ಏನ್ ಮಾಡ್ತಾನೆ, ನಾನ್ ಯಾಕೆ ಮಾಡೋಣ ಅವ್ನಿಗೆ ಯೂಸ್ ಆಗುತ್ತೆ ಅಂತ ಥಿಂಕ್ ಮಾಡ್ತಾರ. ಅದು ಎಲ್ಲರಿಗೂ ಮಾಡ್ಬೇಕು ಸರ್. ಆಕ್ಚುಲಿ ಮಾಡಿದ್ರೆ ಈಗ ನೋಡ್ರಿ, ನಮ್ಮಲ್ಲಿ ಮಳೆಗಾಲ ಬಂದಾಗ ಎಕ್ಸಸ್ ಆಫ್ ವಾಟರ್ ಬೇರೆ ಸ್ಟೇಟಿಗೆ ಹೋಗುತ್ತೆ, ಬೇರೆ ಡ್ಯಾಮಿಗೆ ಹೋಗುತ್ತೆ, ಸಮುದ್ರಕ್ಕೆ ಹೋಗುತ್ತೆ, ಅದು ಯಾರಿಗೂ ಸಿಗೋದಿಲ್ಲ. ನಿಜ. ಅದನ್ನ ಭೂಮಿ ಒಳಗಡೆ ಇತ್ತಂದ್ರೆ ಇವತ್ತಲ್ಲ ನಾಳೆ ನಾವು ಯೂಸ್ ಮಾಡ್ಕೋಬಹುದು. ಇದ್ದಂತ ಮಳೆ ನೀರನ್ನ ತಮ್ಮ ಜಮೀನಿಂದ ತಮ್ಮ ಜಮೀನಲ್ಲೇ ಹಿಂಗಾದ್ರೂ ಒಂದು ವ್ಯವಸ್ಥೆ ಮಾಡ್ಕೋಬೇಕು. ಚೆಕ್ ಡ್ಯಾಮ್ ಮಾಡೋದು, ಇಲ್ಲ ಕೃಷಿ ಹೊಂಡ ತಗ್ಸೋದು, ನೀವ್ ಹೇಳ್ದಂಗೆ ಅಂತರ್ಜಲ ಮರುಪೂರ್ಣ ಮಾಡೋದು, ಬೋರಿಗೆ ಮಳೆ ನೀರು ಕೊಯ್ಲು ಮಾಡ್ಕೊಳ್ಳೋದು. ನಮಗೆ ಯೂಸ್ ಆಗಲಿಲ್ಲ ಅಂದ್ರೆ ಬೇರೆಯವರಿಗಾರ ಯೂಸ್ ಆಗುತ್ತೆ. ಹೌದೌದು, ಅಲ್ಲ ನಮಗೂ ಯೂಸ್ ಆಗುತ್ತೆ, ಅವ್ರಿಗೂ ಯೂಸ್ ಆಗುತ್ತೆ, ಬೇರೆಯವ್ರು ಮಾಡಿದ್ರೆ ನಮಗೆ ಯೂಸ್ ಆಗುತ್ತೆ. ಹೌದು, ಹಾಗಾಗಿ ನಾವು ಎಲ್ಲರೂ ಸಾಮೂಹಿಕವಾಗಿ ಎಲ್ಲ ರೈತರು ಮಾಡ್ಕೋಬೇಕು. ರೈತರಲ್ಲಿ ಒಗ್ಗಟ್ಟಿಲ್ಲ, ಖಂಡಿತ ಸರ್. ಒಬ್ಬರಿಂದ ಒಬ್ಬರಿಗೆ ಅದು ಪರಿಚಯ ಆಗ್ಬೇಕು. ಹೌದು. ಮತ್ತೆ ಈ ತರ ನಾವು ಡಿಗ್ ಮಾಡಿದಾಗ ಈ ತರ ಯೋಚನೆ ಮಾಡ್ಬೇಕು, ಮುಂದಿಂದು ಅವಕಾಶ ಏನಿದೆ, ಮುಂದಿನ ಪೀಳಿಗೆಗೆ ನಾವು ಏನ್ ಕೊಡುಗೆ ಕೊಡ್ಬೇಕಂತ ಸ್ವಲ್ಪ ಯೋಚನೆ ಮಾಡ್ಬೇಕು. ಎಲ್ಲ ನಾವೇ ಯೂಸ್ ಮಾಡಿ ತಿಂದು ಖಾಲಿ ಮಾಡುವಾಗದಲ್ಲ, ಮುಂದಿನ ಪೀಳಿಗೆಗೂ ನಾವು ಸ್ವಲ್ಪ ಅದನ್ನ ಸ್ಟಾಕ್ ಮಾಡಿಟ್ಟಿರ್ಬೇಕು. ನಮ್ಮ ಭೂಮಿಯಲ್ಲಿ ಒಂಥರ ತೊಟ್ಟಿದ್ದಂಗೆ ಅದು ಸೊಂಪು. ಹೌದು. ಅದು ಸ್ಟೋರ್ ಮಾಡ್ಬೇಕು ನಾವು ವಾಟರ್ನ. ಸ್ಟೋರ್ ಮಾಡ್ಬೇಕಂದ್ರೆ ಈ ತರ ನಾವು ಯೂಶಲಿ ಎಲ್ಲ ತೋಟದಲ್ಲಿ ಹೊಲ್ದೊಳಗೆಲ್ಲ ಮೋಟರ್ಗಳು ಇದ್ದೇ ಇರ್ತಾವ. ಈಗ ಯಾವ್ದಾರ ಒಂದು ಮೋಟರ್ ಫೇಲ್ಯೂರ್ ಆಗಿರುತ್ತೆ, ನೀರ್ ಇರಲ್ಲ, ಆ ಟೈಮಲ್ಲಿ ಅದಕ್ಕೆ ಮಾಡ್ರಿ. ಈಗ ಹಂಗೆ ಸುಮ್ ಬಿಡ್ತಾರೆ, ಅದು ಯಾವ್ದೋ ಪಾಪು ಹೋಗಿ ಸಿಕ್ಕಾಕೊಂಡು ಸತ್ತೋಯ್ತು ಅಂತ ಅದೊಂದು ಬಂದ್ ಪ್ರಾಬ್ಲಮ್ ಆಗುತ್ತೆ. ಇತರ ಮಾಡ್ರಿ, ಅದು ಯೂಸ್ ಆಗುತ್ತೆ. ಆತರ ಯೂಸ್ ಮಾಡ್ಕೊಂಡ್ರೆ ರೈತರಿಗೂ ಅನುಕೂಲ, ಈಗ ನಮ್ದಲ್ಲಿ ಮಳೆ ಕೊಯ್ಲು ನೀರನ್ನ ಸೇವ್ ಮಾಡ್ದಂಗಾಗತ್ತೆ, ಮುಂದಿನ ಫ್ಯೂಚರ್ಗೂ ಅನುಕೂಲ ಆಗುತ್ತೆ. ಅನುಕೂಲ ಆಗುತ್ತೆ, ಅದನ್ನು ಮಾಡ್ಕೋಬೇಕು ಆತ ರೈತರು. ಆಮೇಲೆ ಇನ್ನೊಂದು ಇದರಲ್ಲೇ ಸ್ಟಾರ್ಟರ್ಲೆ ಮತ್ತೆ ವೋಲ್ಟ್ ಮೀಟರ್ ಮತ್ತೆ ಆಮ್ಸ್ ಮೀಟರ್ ಅಂತ ಆಗ್ತಾರೆ ಸರ್. ಹೌದು ಸರ್. ಈಗ ನಾವು ವೋಲ್ಟೇಜ್ ಒಂದೇ ಟೈಮಲ್ಲಿ ಅಷ್ಟೇ ವೋಲ್ಟೇಜ್ ಇರುತ್ತೆ, ಇಷ್ಟೇ ವೋಲ್ಟೇಜ್ ಇರುತ್ತೆ ಅಂತ ನಮಗೆ ಗೊತ್ತಾಗಲ್ಲ. ಕೆಲವರು ಸುಮ್ಮನೆ ಆನ್ ಮಾಡ್ತಾರೆ, ಬಟನ್ ಹೊಡಿತಾ ಇರ್ತಾರೆ, ಬಟ್ ಅಲ್ಲಿ ವೋಲ್ಟೇಜ್ ಕಮ್ಮಿ ಇರುತ್ತೆ. ಅದ್ ನೋಡ್ಕೋಬೇಕು ನಾವು. ವೋಲ್ಟ್ ಮೀಟರ್ ಹಾಕಬೇಕು, ಯೂಶಲಿ ವೋಲ್ಟ್ ಮೀಟರ್ ಹಾಕಂದ್ರೆ ಮ್ಯಾಕ್ಸಿಮಮ್ ಎಷ್ಟೈತೆ, ಮಿನಿಮಮ್ ಎಷ್ಟೈತೆ, ಅದ್ ನೋಡಿ ಮೋಟರ್ ಸ್ಟಾರ್ಟ್ ಮಾಡ್ಬೇಕು. ಈಗ ಸಪೋಸ್ ಈಗ 440 ಇದ್ದಾಗ ನಮಗೆ 180 ಕೆಲವೊಂದು ಟೈಮ್ ಇರುತ್ತೆ, ಆ ಟೈಮಲ್ಲಿ ಮೋಟರ್ ರನ್ ಮಾಡಬಾರ್ದು, ರನ್ ಮಾಡ್ಬಾರ್ದು, ಮೋಟರ್ ರೊಟೇಟ್ ಆಗಲ್ಲ ಅವಾಗ. ಆಮ್ಸ್ ಜಾಸ್ತಿ ಆದಾಗ ಬ್ಲೇಡ್ ಸೆಟ್ ಹೋಗೋದು, ಕೇಬಲ್ ಹೀಟ್ ಆಗೋದು, ವೈರ್ ಬೆಲ್ಟ್ ಆಗೋದು, ಎಲ್ಲ ಸುಟ್ಟು ಹೋಗೋ ಚಾನ್ಸ್ ಬಹಳ ಇರುತ್ತೆ. ಹಂಗಾಗಿ ವೋಲ್ಟ್ ಮೀಟರ್ ಹಾಕೊಂಡ್ರೆ ಅವ್ರಿಗೆ ಎಷ್ಟು ಸಫಿಷಿಯಂಟ್ ನಮ್ಮ ಮೋಟರ್ ರನ್ ಹಾಕಿ ಎಷ್ಟು ಸಫಿಷಿಯಂಟ್ ವೋಲ್ಟೇಜ್ ಬೇಕಾಗತ್ತೆ ಅಂತ ನೋಡ್ಕೊಂತ ಈಸಿ ಆಗುತ್ತೆ. ಕೆಲವರು ಅದು ವೋಲ್ಟ್ ಮೀಟರ್ ಯೂಸ್ ಮಾಡಲ್ಲ, ಅದೊಂದು ಹಾಕೋಬೇಕು. ಆಮೇಲೆ ಇಂಪಾರ್ಟೆಂಟ್ ವೋಲ್ಟ್ ಮೀಟರ್ಗಿಂತ ಇಂಪಾರ್ಟೆಂಟ್ ಆಮ್ಸ್ ಮೀಟರ್. ಆಮ್ಸ್ ಮೀಟರ್ ಏನಂದ್ರೆ ಕರೆಂಟ್ ನ ಮೆಜರ್ ಮಾಡುತ್ತೆ. ಈಗ ನೀರು ಎಷ್ಟು ಓಡ್ತಾ ಇದೆ, ಈಗ ಸಪೋಸ್ 10 amps ತಗೊಂಡಿದೆ ಮೋಟರ್ ಅಂದ್ಮೇಲೆ ಅದ್ ನೀರಿಂದು ಮತ್ತೆ ವೋಲ್ಟೇಜ್ ಇಂದು ಎರಡು ಪವರ್ ಎಷ್ಟು ಕನ್ಸಂಪ್ಷನ್ ಆಗ್ತೈತೆ ಅಂತ ತೋರಿಸುತ್ತೆ ಅಂಶ. ಇದರಲ್ಲಿ ಸಪೋಸ್ ಈಗ 2 inch ಪೈಪ್ ಅಲ್ಲಿ ನೀರು ಫುಲ್ ಬರ್ತಿತ್ತು ಅಂದ್ರೆ ಒಂದು 10 amps ತಗೊಂತಿರುತ್ತೆ. ಅದೇ ಅವರಿಗೆ ಸ್ವಲ್ಪ ತಾದ್ಮೇಲೆ ಒಂದ್ ಅರ್ಧ ಗಂಟೆ ಒಂದ್ ಗಂಟೆ ಆದ್ಮೇಲೆ ಆಮ್ಸ್ ಕಮ್ಮಿ ಆಗ ಚಾನ್ಸ್ ಇರುತ್ತೆ. ಅದು ಕಮ್ಮಿ ಆಗ್ತಿರತ್ತೆ. ಏನ್ ಕಮ್ಮಿ ಆಗ್ತಿರತ್ತೆ ಅಂದ್ರೆ ನೀರ್ ಕಮ್ಮಿ ಆದ್ರೆ ಆಮ್ಸ್ ಕಮ್ಮಿ ಆಗುತ್ತೆ. ಓಹೋ, ಹಂಗೆ ಅಂದ್ರೆ ಅದು ವೇರಿಯೇಷನ್ ಆಗ್ತಿರತ್ತೆ ಆಮ್ಸ್ ಮೀಟರ್ ಅಂದ್ರೆ ನೀರು ಜಾಸ್ತಿ ಬರೋದು ಕಮ್ಮಿ ಬರೋದು ಆಗ್ತಾ ಇರತ್ತೆ. ಅದನ್ನ ನೋಡ್ಕೊಂಡು ಕೆಲವರದು ಮೋಟರ್ನ ಚೆಕ್ ಮಾಡ್ಕೊಳ್ಳೋ ಪರಿಸ್ಥಿತಿ ರೈತರಲ್ಲಿ ಬರಬೇಕಲ್ಲ. ನಾವು ಈಗ 700 HP ಮೋಟರ್ ಹಾಕಿದೀವಿ, ನೀರು ಬರುವಷ್ಟು ನಮ್ಮ ಮೋಟರ್ಗೂ ಸ್ಪೀಡ್ಗೂ ಕರೆಕ್ಟ್ ಇರಬೇಕು, ಮ್ಯಾಚ್ ಇರಬೇಕು. ಇನ್ನು ಸ್ವಲ್ಪ ನೀರು ಜಾಸ್ತಿ ಇರಬೇಕು ನಾವು, ಜಾಸ್ತಿ ಇರಬೇಕು. ಹೌದು, ಈಗ ರೈತರು ಹಂಗಿಲ್ಲ, ಬರೋ ನೀರಿಗಿಂತ ಮೋಟರ್ ಜಾಸ್ತಿ ಇದೆ. ಖಂಡಿತ ಖಂಡಿತ ಅದು ಆಗ್ಬಾರ್ದು. ಅದು ಆಗ್ಬಾರ್ದು ಅಂದ್ರೆ ನಾವು ಒಂದು ಆಮ್ಸ್ ಮೀಟರ್ ಹಾಕಬೇಕು. ನೀರು ಬರೋ ನೀರಿಗೂ ನಮ್ಗೆ ಬರೋ ಕರೆಂಟಿಗೂ ಬರೋ ಇರೋ ಮೋಟರ್ಗೂ ಸಾಕಾಗತ್ತಾ ಅಂತ ಬ್ಯಾಲೆನ್ಸ್ ಆಗುತ್ತಾ ಅಂತ ನಾವು ಚೆಕ್ ಮಾಡ್ಕೋಬೇಕಾಗ್ತದೆ. ಈಗ ಆಮ್ಸ್ ವೇರಿಯೇಷನ್ ಆಗ್ತಿಲ್ಲ ಅಷ್ಟೇ ಇದೆಯಾ ಅಂದ್ರೆ ಇನ್ನೂ ನೀರು ಜಾಸ್ತಿ ಇದೆಯಾ ಅಂತ. ಹಂಗ ನೀರು ಕಮ್ಮಿ ಆದಂಗೆಲ್ಲ ಆಮ್ಸ್ ಕಮ್ಮಿ ಆಗ್ಬಿಡುತ್ತೆ, ಇಲ್ಲ ಕೆಲವೊಂದ್ ಟೈಮ್ ಫುಲ್ ಜೀರೋ ಬಂದ್ಬಿಡುತ್ತೆ ಆಮ್ಸ್. ಹೌದು, ಅವಾಗ ನೀರು ಫುಲ್ ಖಾಲಿ ಆಗಿರುತ್ತೆ, ಒಂದ್ 5 minutes 2 minutes ನೀರೇ ಬರಲ್ಲ. ಅಂದ್ರೆ ಅಲ್ಲಿ ಈ ಕೆಲವೊಂದ್ ಟೈಮ್ ನಮ್ಮ ಪೈಪ್ ಅಲ್ಲಿ ನೀವು ನೀರ್ ಬಿಡ್ತಿವಲ್ಲ ಆ ತರ ಕೆಳಗಡೆ ಬಿಡೋದಿಲ್ಲ, ಅದು ಲೇಯರ್ ಇರುತ್ತೆ, ಕಲ್ ಲೇಯರ್ ಇರುತ್ತೆ, ಅದ್ ಲೇಯರ್ ವಾಟರ್ ಸ್ಟೋರೇಜ್ ಆಗುತ್ತೆ. ಈಗ ನಾವು 100 ಅಡಿ 500 ಅಡಿ ಏನ್ ಕೊಸಿರ್ತೀವೋ ಅದು ತೊಟ್ಟಿ ತರ ನಾವು ಮಾಡ್ಕೊಂಡಿರೋದು, ಅದು ಡಿಗ್ ಮಾಡಿ. ಹೌದು, ಅದು ತೊಟ್ಟಿ ಹತ್ತು ತೊಟ್ಟಿ ನೀವು ಬರೋ ನೀರಿಗೂ ನಮ್ಮ ಮೋಟರ್ RPM ಕರೆಕ್ಟ್ ಇರಬೇಕು, ಅದ್ರ ಸ್ಟಾಕ್ ಇರಬೇಕು. ಇನ್ನೊಂದು ಸ್ವಲ್ಪ ಆ ತರದೊಂದು ನಾವು ಆಮ್ಸ್ ಮೀಟರ್ ಯೂಸ್ ಮಾಡ್ಕೋಬೇಕು. ಇನ್ನೊಂದು ಆಮ್ಸ್, ಈಗ ನಮ್ದು ನೀರ್ ಬರ್ಬೇಕ್ರೆ 10 amps ತಗೊಳತ್ತೆ, ಯಾವ್ದೋ ಒಂದ್ ಟೈಮಲ್ಲಿ 30 ಹೋಗ್ಬಿಡುತ್ತೆ ಆಮ್ಸ್. 30 ಏನಕ್ಕೆ ಹೋತಂದ್ರೆ ಅದು ಆಮ್ಸ್ ಓವರ್ಲೋಡ್ ಆಗಿರುತ್ತೆ, ಅಂದ್ರೆ ಈಗ ಮೋಟರ್ ರನ್ ಆಗಿರಲ್ಲ ಆ ಟೈಮಲ್ಲಿ, ಏನಾರ ಪಂಪ್ ಇಂದ ಇಲ್ಲಾಂದ್ರೆ ಸ್ಟ್ರಕ್ ಆಗಿರುತ್ತೆ, ಇಲ್ಲಾಂದ್ರೆ ಇಲ್ಲಿ 3-phase ಸಪ್ಲೈ ಮೋಟರ್ ಸರಿಯಾಗಿ ಹೋಗ್ತಿರಲಿಲ್ಲ ಅಂದಾಗ ಓವರ್ಲೋಡ್ ಆಗ್ತಾರೆ. ಅದನ್ನ ನಾವು ಪದೇ ಪದೇ ಆನ್ ಮಾಡ್ಬಾರ್ದು. ಅವಾಗ ಆ ಪ್ರಾಬ್ಲಮ್ ಏನಾಯ್ತ ಚೆಕ್ ಮಾಡ್ಕೋಬೇಕು ಫಸ್ಟ್. ಆಮ್ಸ್ ಜಾಸ್ತಿ ಹೋತಂದ್ರೆ ಇಲ್ಲ ಸ್ಟಾರ್ಟರ್ ಪ್ರಾಬ್ಲಮ್ ಇರುತ್ತೆ, ಇಲ್ಲ ಕೇಬಲ್ ಪ್ರಾಬ್ಲಮ್ ಇರುತ್ತೆ, ವೈಂಡಿಂಗ್ ಪ್ರಾಬ್ಲಮ್ ಇರುತ್ತೆ, ಇಲ್ಲ ಪಂಪ್ ಸ್ಟ್ರಕ್ ಆಗಿರುತ್ತೆ, ಇಲ್ಲ ಬಾಟಮ್ ಕುಸ್ತಿರುತ್ತೆ. ಆ ಟೈಮಲ್ಲೇ ಹಂಗಾಗತ್ತೆ. ಮತ್ತಿನ್ನೊಂದು ಮೋಟರ್ಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ, ಬಹಳ ವರ್ಷ ಆದ್ಮೇಲೆ ಇದು ಮೋಟರ್ ಶಾಫ್ಟ್ ರೊಟೇಟ್ ಆಗ್ತಿರ್ಬೇಕಾರೆ ಕೆಳಗಡೆ ಸೌದು ಸೌದು ಸೌದು ಏನು ಮಾಡುತ್ತೆ, ಶಾಫ್ಟ್ ಕೆಳಗಡೆ ಹೋಗ್ಬಿಡುತ್ತೆ. ಇದು ಪಂಪ್ ಇರುತ್ತೆ ಮೇಲ್ಗಡೆ, ಅದು ಮೋಟರಿಗೂ ಮತ್ತೆ ಪಂಪಿಗೂ ಎರಡು ಶಾಫ್ಟ್ ಇನ್ ಬಿಟ್ವೀನ್ ಇರುತ್ತದ. ಮೋಟರ್ದು ಶಾಫ್ಟ್ ಕೆಳಗಡೆ ಹೋದಾಗ ಬರೇ ಪಂಪು ಐಡಲ್ ಆಗ್ಬಿಡುತ್ತೆ, ಬರೇ ಮೋಟರ್ ರನ್ ಆಗ್ತಿರತ್ತೆ. ನಮಗೆ ಫೋನ್ ಮಾಡ್ತಾರೆ, ಸರ್ ಸ್ಟಾರ್ಟರ್ ಆನ್ ಮಾಡಿದ್ವಿ, ಮೋಟ್ರು ನಮ್ಮ ಮೊದ್ಲು 10 amps ತಗೊಂತೈತಿ, ಈಗ 5 amps ತಗೊಂತೈತೆ, ನೀರು ಬರ್ತಿಲ್ಲ ಅಂತ. ಅಂದ್ರೆ ಬರೇ ಮೋಟರ್ ರನ್ ಆಗ್ತಿರತ್ತೆ, ಪಂಪ್ ರನ್ ಆಗ್ತಿರಲ್ಲ. ಅದು ಮೋಟರ್ ಕಪ್ಲಿಂಗ್ ಫೇಲ್ಯೂರ್ ಆಗಿರುತ್ತೆ, ಚಾವಿ ಕಟ್ ಆಗಿರತ್ತ, ಇಲ್ಲ ಬಾಟಮ್ ಕುಸಿದು ಶಾಫ್ಟ್ ಸಪರೇಟ್ ಆಗಿರತ್ತೆ, ಬರೀ ಮೋಟರ್ ಅಷ್ಟೇ ರನ್ ಆಗ್ತಿರತ್ತೆ. ಅದೊಂದು ಅಬ್ಸರ್ವ್ ಮಾಡ್ಬೇಕು ರೈತರು. ಆಮೇಲೆ ನೀರು ಕಮ್ಮಿ ಬರೋದಕ್ಕೆ ಕೆಲವು ಪೈಪ್ಗಳು ಎಲ್ಲ ತೂತಾಗಿರತ್ತ, ಕರೆಕ್ಟ್, ಅದು ರೈತರು ಅಬ್ಸರ್ವ್ ಮಾಡಿರಲ್ಲ. ನಮ್ ನೀರು ಕಮ್ಮಿ ಬರ್ತೈತೆ ಅಂತ ತಿಳ್ಕೊಂಡಿರ್ತಾರೆ ಅವರು. ಮೋಟರ್ ಲಿಫ್ಟ್ ಮಾಡ್ಬೇಕಾರೆ ಆ ಪೈಪ್ಗಳನ್ನ ಅಬ್ಸರ್ವ್ ಮಾಡ್ಬೇಕು, ಯಾವ ಪೈಪ್ ಏನಾರು ತೂತಾಗಿದೆಯಾ ಇಲ್ಲ, ಅದನ್ನ ನೋಡ್ಕೋಬೇಕಾಗತ್ತೆ ರೈತರು. ನೀರು ಅಲ್ಲಿ ಪೋಲಾಗ್ತಿರತ್ತೆ. ಆಮೇಲಾಗಿ ಈಗ ರೈತರು ಏನ್ ಮಾಡ್ಬಿಟ್ಟಿದ್ರೆ ಎಲ್ಲ ಡ್ರಿಪ್ ಇರಿಗೇಷನ್, ಹೌದ್ ಸರ್, ಎಲ್ಲಾ ಪೈಪ್ ಲೈನ್ಗೂ ಕಪ್ಲಿಂಗ್ ಮಾಡಿ ಫುಟ್ಬಾಲ್ ಹಾಕ್ಬಿಟ್ಟಿರ್ತಾರೆ. ಹೌದು, ಈಗ ಅದರಲ್ಲೇ ಒಂದೇ ಹೊಲದಲ್ಲಿ 2-3 ಮೋಟರ್ ಮರ್ಜ್ ಮಾಡಿರ್ತಾರೆ. ಹೌದು, ಮರ್ಜ್ ಮಾಡಿದಾಗ ಯಾವ ಮೋಟರ್ ನೀರ್ ಎಷ್ಟು ಬರ್ತಾ ಇದೆ ಅಂತ ಐಡೆಂಟಿಫೈ ಮಾಡಲ್ಲ. ಸಪೋಸ್ ಇದು ಫುಟ್ಬಾಲ್ ಅಲ್ಲಿ ಯೂಸ್ ಮಾಡ್ತಕ್ಕಂಥದ್ದು ಏನಾರ ವಾಷರ್ ಹೋಗಿತ್ತು, ವಾಷರ್ ಹೋದಾಗ ಇನ್ನೊಂದು ಮೋಟರ್ ರನ್ ಆಗ್ತಿರತ್ತೆ, ಈ ಮೋಟರ್ ಆಫ್ ಆಗಿರುತ್ತೆ, ಅನ್ಕ ಈ ಮೋಟರ್ ನೀರು ಇದಕ್ಕೆ ಹೋಗ್ತಾ ಇರತ್ತೆ. ಓ, ಹಂಗಾಗುತ್ತೆ. ಅದನ್ನೆಲ್ಲ ಅಬ್ಸರ್ವ್ ಮಾಡ್ಬೇಕು ರೈತರು, ಫುಟ್ಬಾಲ್ ಕರೆಕ್ಟ್ ಆಗಿದೆಯಾ, ಅದೇನಾರ ಪ್ರಾಬ್ಲಮ್ ಆಗಿದೆಯಾ, ಇದನ್ನ ನಿಂತ್ಕೊಂಡಾಗ ಅದು ಲಾಕ್ ಆಗ್ಬೇಕು, ಅದು ಹೋಗ್ತಿಲ್ಲ ಒಳಗಡೆ. ಹೌದು, ಫುಟ್ಬಾಲ್ ಹಾಕೋ ಉದ್ದೇಶ ನಾನು, ಈ ಮೋಟರ್ ಸ್ಟಾಪ್ ಆದಾಗ ಲಾಕ್ ಆಗ್ಬೇಕು, ಲಾಕ್ ಆಗ್ಬೇಕು, ನೀರು ಒಳಗಡೆ ಹೋಗ್ಬಾರ್ದು, ಹೋಗ್ಬಾರ್ದು. ಅದನ್ನ ಆ ಉದ್ದೇಶದಿಂದ ಕೆಲವರು 5-10 years ಆದ್ರೂ ಫುಟ್ಬಾಲ್ ಸರ್ವಿಸ್ ಮಾಡಿಸಿರಲ್ಲ, ಅಲ್ಲಿ ಯಾರು ಹಾಕ್ಸಿರಲ್ಲ. ಹೌದು, ಅದೆಲ್ಲ ರೈತರದ್ದು, ಅದೊಂದು ಅಬ್ಸರ್ವ್ ಮಾಡ್ಕೋಬೇಕಾಗುತ್ತೆ ರೈತರು. ಈ ತರ ಚಿಕ್ಕ ಚಿಕ್ಕ ಪಾಯಿಂಟ್ಗಳು ಬಹಳಷ್ಟು ಇದಾವೆ ರೈತರು, ಅವು ಯಾವಾಗ ಕೇರ್ ತಗೊಳಲ್ಲ ಅವರು. ಖಂಡಿತ, ಏನು ಆಟೋ ಸ್ಲಾಟರ್ ಹಾಕ್ಬಿಟ್ರೆ ನೀರು ಬಂತ, ಕೆಲವೊಂದು ಏನಾಗತ್ತೆ ರೈತರದು, ಈಗ 10-10 ಗಿಡಕ್ಕೆ ಡ್ರಿಪ್ ಮಾಡ್ಬೇಕಾಗತ್ತೆ, ಫಸ್ಟ್ ನೇ ಗಿಡಕ್ಕೆ ನೀರು ಹೋಗುತ್ತೆ, ಲಾಸ್ಟ್ ನೇ ಗಿಡಕ್ಕೆ ನೀರೇ ಹೋಗಲ್ಲ. ಹೌದು, ಯಾಕೆ ಹೋಗ್ತಿಲ್ಲ, ನಾವೇನ್ ಮಾಡಿದ್ವಿ, ಅದಕ್ಕೆ ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕು ನಾವು, 10 ಗಿಡ ಮಾಡೋದು 5 ಗಿಡ ಮಾಡ್ಬೇಕು. ಅವಾಗ ಅವಾಗ ಡಿಸ್ಟೆನ್ಸ್ ಕಮ್ಮಿ ಮಾಡಿದ್ರೆ ಅದು ಫ್ಲೋ ಆಫ್ ವಾಟರ್ ಅದಕ್ಕೆ ಹೋಗುತ್ತೆ, ಇದಕ್ಕೆ 2 liters ಬರುತ್ತೆ, ಅದಕ್ಕೆ 1/2 liter ಹೋಗುತ್ತೆ. ಹೌದು, ಅವಾಗ ನಾವು ನೋಡ್ತೀವಿ ಆಕ್ಚುಲಿ ತೋಟದಲ್ಲಿ, ಒಂದ್ ತೋಟದಲ್ಲಿ ನಾವು ನೋಡಿದಾಗ ಸೆಂಟ್ರಲ್ ಗಿಡ ಚೆನ್ನಾಗಿ ಬೆಳೆದಿರುತ್ತೆ, ಚೆನ್ನಾಗಿ ಬರುತ್ತೆ, ಕೊನೆಯಲ್ಲಿ ಗಿಡ ಯಾಕೆ ಬೆಳೆಯಲ್ಲ. ಹೌದು, ಆಕ್ಚುಲಿ ನಾವು ಸರೌಂಡಿಂಗ್ ಎಡ್ಜಸ್ ಅಲ್ಲಿ ನೀರು ಜಾಸ್ತಿ ಬಿಡ್ಬೇಕು ಸರ್, ಯಾಕಂದ್ರೆ ಬಿಸಿಲೆಲ್ಲ ಜಾಸ್ತಿ ಬರ್ತಾರೆ, ಆಪರೇಷನ್ಸ್ ಜಾಸ್ತಿ ಇರುತ್ತೆ, ಆ ಕಡೆ ಈ ಕಡೆ ಪ್ರೊಟೆಕ್ಷನ್ ಇರಲ್ಲ, ನಾವು ಅದಕ್ಕೆ ಜಾಸ್ತಿ ನೀರು ಬಿಡಬೇಕು. ಈಗ ರೈತರು ಹಂಗ್ ಮಾಡ್ತಿಲ್ಲ, ಆಟೋ ಸ್ಟಾರ್ಟರ್ ಹಾಕಿದ್ರೆ ಕರೆಂಟ್ ಹೋಗ್ತಾ ಬಂತೆ, ಅಡಿಕೆ ಕೆಡೋಕೆ ಹೋಗ್ತಾರೆ. ನಮ್ದು ಈ ವರ್ಷ ಯಾಕೆ ಅಡಿಕೆ ಕಮ್ಮಿ ಆಗ್ಬಿಟ್ಟು, ಏನೋ ಫಸಲು ಕಮ್ಮಿ ಆಯ್ತು, ಬೆಳೆ ಕಮ್ಮಿ ಆಯ್ತು, ಯಾಕೆ ಕಮ್ಮಿ ಆಯ್ತಂದ್ರೆ ನಾವು ಸಣ್ಣ ಸಣ್ಣವೆಲ್ಲ ನೆಗ್ಲೆಕ್ಟ್ ಮಾಡ್ತದೆ. ಖಂಡಿತ, ಅದನ್ನ ಯಾವ ಗಿಡಕ್ಕೆ ಎಷ್ಟು ಹೋಗ್ಬೇಕು, ಈಗ ಆಟೋ ಸ್ಟಾರ್ಟರ್ ಆಯ್ತಂದ್ರೆ ಸುಮ್ಮನೆ ಹಾಕ್ಬಿಡೋದಲ್ಲ ಕರೆಂಟ್, ಅದಕ್ಕೆ ಎಷ್ಟು ಬೇಕು, ದಿನಕ್ಕೆ ಒಂದು 20 liters, 10 liters ಆದ್ರೆ ಸಾಕಾಗತ್ತೆ. ಸುಮ್ಮನೆ ಈಗ ಬಿಟ್ಬಿಡ್ತಾರೆ ಆ ಕಡೆ ಈ ಕಡೆ ಎಲ್ಲ ನೀರು ಕೂಡಂಗೆ, ಅವಾಗ ಬಿಡದಾಗ ಕಳೆ ಜಾಸ್ತಿ ಆಗತ್ತೆ. ಅಂದ್ರೆ ನೀರಕ್ಕೆ ಅಷ್ಟೊಂದು ಪೋಲ್ ಮಾಡಬಾರ್ದು, ಅದಕ್ಕೊಂದು ಟೈಮ್ ಇರುತ್ತೆ, ನೀರು ಎಷ್ಟು ಬರುತ್ತೆ ನಮ್ಮಲ್ಲಿ, ನಾವು ಎಷ್ಟು ಗಂಟೆ ಬಿಟ್ಟರೆ ಅದಕ್ಕೆ ಒಂದು 10-15 liters ಸಿಗುತ್ತೆ ಅದನ್ನ ಯೋಚನೆ ಮಾಡಿ ಅದು ವಾಲ್ನ ನಾವು ಫಿಕ್ಸ್ ಮಾಡ್ಕೋಬೇಕು, ಟೈಮಿಂಗ್ಸ್ 2 hours, 1 hour ಆ ತರ ಒಂದು ಇದು ಮಾಡ್ಕೋಬೇಕು ಆ ತರ. ಇತರ ಇದರ ತರ ನಾವು ಪ್ರಾಡಕ್ಟ್ಗಳೆಲ್ಲ ನಾವು ಸುಮಾರು ಅಂದ್ರೆ ಒಂದು 15-30 ಪ್ರಾಡಕ್ಟ್ಗಳು ನಾವು ರೈತರಿಗೆ ಕೊಡ್ತಾ ಇದೀವಿ ಸರ್. ನಮ್ಮ ಇದನ್ನ ಯಾವ ತರ ಪ್ರಾಡಕ್ಟ್ ಕೊಡ್ತಾ, ನಾವಲ್ಲಿ ಆಟೋ ಸ್ಟಾರ್ಟರ್ ಒಂದು ಮಾಡ್ತಾ ಇದೀವಿ. ಸರಿ ಸರ್, ನಾವು ಚಿಕ್ಕದಾಗೆ ಮಾಡಿದ್ವಿ ಸರ್, ಫಸ್ಟ್ ಗೆ ನಾವು ಚಿಕ್ಕದಾಗಿ ಆಟೋ ಸ್ಟಾರ್ಟರ್ ಮಾಡಿದ್ವಿ, ಅದರಲ್ಲಿ ಆಟೋ ಡಿಲೇ ಟೈಮರ್ ಅಂತ ಮಾಡಿದ್ವಿ. ಆಟೋ ಡಿಲೇ ಟೈಮರ್ ಅಂದ್ರೆ ಏನಕ್ಕೆ ಮಾಡ್ತೀವಿ ಅಂದ್ರೆ, ಈಗ ಸಪೋಸ್ ಈಗ ಒಂದು 2020-23 ನೀರು ಸೋರ್ಸ್ ಬಹಳ ಕಮ್ಮಿ ಆಗ್ಬಿಡ್ತು, ಆ ಟೈಮಲ್ಲಿ 1000 feet ತಂಗ ಡಿಗ್ ಮಾಡಿದ್ರು ಸರ್, ಅವಾಗ ಏನಾಗುತ್ತೆ ಆಟೋ ಟೈಮ್ ಡಿಲೇ ಸಡನ್ ಆಗಿ, ಈಗ ಈಗಿರೋ ಆಟೋ ಸ್ಟಾರ್ಟರ್ ಅಲ್ಲಿ 15 seconds ಗೆ ಪವರ್ ಆನ್ ಟೈಮ್ ಆನ್ ಆಗ್ಬಿಡುತ್ತೆ, ಪವರ್ ಬಂದ ತಕ್ಷಣ 15 seconds ಇದ್ರಲ್ಲಿ ನಾವು 500-800-1000 feet ಹೋದಂಗೆಲ್ಲ ಕರೆಂಟ್ ಬೇಗ ಹೋಗಿ ಬಂದ್ರೆ ವಾಟರ್ ವಾಪಸ್ ಹೋಗ್ತಾ ಇರತ್ತೆ, ಮೋಟರ್ ಏನಾರ ಆಫ್ ಆದಾಗ ಕರೆಂಟ್ ಹೋದಾಗ ಅದು ಮೋಟರ್ ರಿವರ್ಸ್ ಡೈರೆಕ್ಷನ್ ರೊಟೇಟ್ ಆಗ್ತಿರತ್ತೆ, ಯಾಕಂದ್ರೆ ಅದು 800 feet ತನಕ ನೀರು ಸ್ಟಾಕ್ ಇರತ್ತೆ. ಖಂಡಿತ, ಅದು ಮೋಟರ್ ಅಲ್ಲಿ ಫುಟ್ಬಾಲ್ ಇರಲ್ಲ, ಅದು ವಾಟರ್ ಎಲ್ಲ ಫುಲ್ ಖಾಲಿ ಆಗ್ಬೇಕು, ಇಟ್ ವಿಲ್ ಟೇಕ್ ಸಮ್ ಟೈಮ್, ಮೋರ್ ದೆನ್ 10-15 minutes ಟೈಮ್ ಬೇಕಾಗತ್ತೆ. ಅಷ್ಟೊಳಗೆ ನೀವು ಸ್ಟಾರ್ಟರ್ ಆನ್ ಮಾಡ್ಬಿಟ್ರೆ ಮೋಟರ್ ರನ್ ಆಗಲ್ಲ, ನಾವು ಸಡನ್ ಆಗಿ ಹಿಂದಕ್ಕೆ ಹೋಗೋದು ಮುಂದಕ್ಕೆ ರನ್ ಆಗಕ್ಕೆ ಚಾನ್ಸ್ ಇಲ್ಲ, ಅವಾಗ ಏನಾಗುತ್ತೆ ಮೋಟರ್ ಸ್ಟಕ್ ಆಗುತ್ತೆ, ಸ್ಟಾರ್ಟರ್ ಆನ್ ಆಗಿರುತ್ತೆ, ಓವರ್ಲೋಡ್ ಆಗಿ ಏನು ವೈಂಡಿಂಗ್ ಹೋಗೋ ಚಾನ್ಸ್ ಇರುತ್ತೆ, ಸ್ಟಾರ್ಟರ್ ಬ್ಲೇಡ್ ಸೆಟ್ ಹೋಗೋದಾಗಲಿ, ಕೇಬಲ್ ಕಟ್ ಆಗದೆ ಕೇಬಲ್ ಬರ್ಸ್ಟ್ ಆಗ್ತಿರತ್ತೆ. ಹೌದು, ನಮ್ಮ ಮೋಟರ್ ಏನಾಗಿಲ್ಲಪ್ಪ ಕೇಬಲ್ ಅಷ್ಟೇ ಬರ್ಸ್ಟ್ ಆಗ್ತೈತೆ ನಮ್ಗೆ, ಆಗ್ಲಲ್ಲ ಆಗ್ಲಲ್ಲ ಪದೇ ಪದೇ ಅಂತ, ಅದು ಏನಕ್ಕೆ ಬರ್ಸ್ಟ್ ಆಗ್ತಂತ ಅವ್ರು ಥಿಂಕ್ ಮಾಡಂಗಿಲ್ಲ. ಹೌದು, ಸಡನ್ ಆಗಿ ಓವರ್ಲೋಡ್ ಆದಾಗ ಟ್ರಿಪ್ ಆಗುತ್ತದೆ. ಇನ್ನೊಂದು ಮೇಲಾಗಿ ನಾವು ಹೈಯರ್ ಎಚ್ ಪಿ ಹೋದಂಗೆಲ್ಲ ಸ್ಟಾರ್ಟ್ ಡೆಲ್ಟಾ ಸ್ಟಾರ್ಟರ್ ಯೂಸ್ ಮಾಡ್ಕೋಬೇಕು ಸರ್. ಫಸ್ಟ್ಗೆ ನಾವು ಏನು ಸ್ಟಾರ್ಟರ್ ಆನ್ ಮಾಡಿದಾಗ 5 ಸೆಕೆಂಡ್ ಸ್ಟಾರಿಗೆ ಸಿಂಗಲ್ ಕೇಬಲ್ ರನ್ ಆಗಬೇಕು, ಡಬಲ್ ಕೇಬಲ್ ಮೋಟರ್ನ. ಆಮೇಲೆ ನಾವು ಬಟನ್ ಬಿಟ್ಟಾಗ ಡೆಲ್ಟಾಕ್ ರನ್ ಆಗಬೇಕು. ಈ ಸ್ಟಾರ್ ಅಲ್ಲೇ ರೊಟೇಟ್ ಆಗಲಿಲ್ಲ ಅಂದ್ರೆ ಮೋಟರ್ ಟ್ರಿಪ್ ಆಗುತ್ತೆ. ಆ ಸ್ಟಾರ್ ಸ್ಟಾರ್ಟರ್ ಯೂಸ್ ಮಾಡಿದ್ರೆ ಈ ಕೆಲವರು ಏನ್ ಮಾಡ್ತಾರೆ, ಕಮ್ಮಿ ಕಾಸ್ಟ್ ಅಲ್ಲಿ ಒಂದೇ ಸಲ ಡಬಲ್ ಗೆ ರನ್ ಆಗಂಗ ಸ್ಟಾರ್ಟರ್ ರೆಡಿ ಮಾಡ್ಕೊಡ್ತಾರೆ. ಡಬಲ್ ಗೆ ಹಡಿದಾಗ ಈ ತರ ಕೇಬಲ್ ಬರ್ಸ್ಟ್ ಆಗೋ ಚಾನ್ಸ್ ಬಹಳ ಇರ್ತದೆ. ಈಗ ಒಂದ್ಸಲ ಎತ್ತಿರ್ಸಿದ್ರೆ 5,000 ಬೇಕಲ್ಲಿ. ಹೌದು, ಈ ತರ ಯೂಸ್ ಮಾಡ್ಕೊಡ್ರಿ. ಮೋಟರ್ ಸೇಫ್ಟಿ ಇರುತ್ತೆ. ಏನ್ ಸಿಂಗಲ್ ರನ್ ಆಗಲಿ ಅಂದ್ರೆ ಸ್ಟಾರ್ಟರ್ ಟ್ರಿಪ್ ಆಗುತ್ತೆ, ಇದ್ರಲ್ಲಿ ಟ್ರಿಪ್ ಆಗಲ್ಲ. ಒಂದೇ ಸಲ ಡಬಲ್ ಹೊಡೆದಾಗ ರನ್ ಆಗ್ತಿರತ್ತೆ, ಇಲ್ಲ ಕೇಬಲ್ ಬರ್ಸ್ಟ್ ಆಗ್ತಿರತ್ತೆ, ಇಲ್ಲ ಮೋಟರ್ ವೈಂಡಿಂಗ್ ಹೋಗೋ ಚಾನ್ಸ್ ಇರುತ್ತೆ. ಆ ತರ ಪ್ರಾಬ್ಲಮ್ ಎಲ್ಲ ಅವಾಯ್ಡ್ ಆಗುತ್ತೆ. ಅದಕ್ಕೆ ನಾವು ಆಟೋ ಡಿಲೇ ಟೈಮರ್ ಅಂತ ಮಾಡಿದ್ವಿ ಸರ್. ಅವ್ರು ಟೈಮ್ ಇಟ್ಕೊಬಹುದು, ಈಗ 3 ನಿಮಿಷ ಬಿಟ್ಟ, 5 ನಿಮಿಷ ಬಿಟ್ಟ, ಇನ್ನು ಕೆಲವು ಅವಾಗಿಂದು ರನ್ ಮಾಡ್ತಿದ್ದಾರೆ. ಕಸ್ಟಮರ್ ಬಂದು ಹೇಳ್ತಾರೆ ನಮ್ದು 200 ನಡೀತೈತೆ, ನಮಗೆ ಆ ತರದ ಮಾಡ್ಕೊಡ್ರಿ ಅಂತ. ಆ ತರ ಅದು ಟೈಮ್ ಡಿಲೇ ಮಾಡ್ಕೊಂಡಿದ್ವಿ ಸರ್. 5 ನಿಮಿಷ 10 ನಿಮಿಷ ಅವ್ರಿಗೆ ಎಷ್ಟು ಬೇಕು ಅಷ್ಟು. ಇದು ಆಟೋ ಟೈಮ್ ಡಿಲೇ ಯಾಕೆ ಯೂಸ್ ಮಾಡ್ತಾರೆ ಅಂದ್ರೆ, ಇನ್ನೊಂದು ಪೈಪ್ ಲೈನ್ ಗೆ 3 ಮೋಟರ್ ಮರ್ಜ್ ಮಾಡಿರ್ತಾರೆ ಸರ್. ಎಲ್ಲ ಕರೆಂಟ್ ಬಂದ ತಕ್ಷಣ ಅಟ್ ಎ ಟೈಮ್ ರನ್ ಆಗ್ಬಿಡುತ್ತೆ. 2 ಇಂಚಿನ ಪೈಪ್ ಹಾಕಿರ್ತಾರೆ, ಎಲ್ಲ 2 ಇಂಚ್ ಬಂದ್ರೆ ಅಲ್ಲಿ ಪೈಪ್ ಇಂದು ಪ್ರೆಷರ್ ಜಾಸ್ತಿ ಆಗುತ್ತೆ, ಅವ್ ಪೈಪ್ ಹೊಡೆದೋ ಚಾನ್ಸ್ ಬಹಳ ಇರುತ್ತೆ. ಹೌದು, ಹಾಗಾಗಿ ನಾವು ಟೈಮ್ ಡಿಲೇ, ಈಗ 1 ಮೋಟರ್ ಕರೆಂಟ್ ಬಂದಾಗ ಆನ ಹಂಗೆ, ಇನ್ನೊಂದು 1 ನಿಮಿಷ ಬಿಟ್ಟ ಆನ ಹಂಗೆ, ಇನ್ನೊಂದು 5 ಮಿನಿಟ್ಸ್ ಬಿಟ್ಟ ಆನ ಹಂಗೆ. ಈ ತರ ಅವ್ರು ಟೈಮ್ ಡಿಲೇ ಯೂಸ್ ಮಾಡ್ಕೊಂಡ್ರೆ ಪೈಪ್ ಲೈನ್ ಸೇಫ್ ಆಗಿರುತ್ತೆ, ಮೋಟರ್ಗೂ ಸೇಫ್ ಆಗಿರುತ್ತೆ, ಅಲ್ಲಿ ಪ್ರೆಷರ್ ಕಮ್ಮಿ ಆಗುತ್ತೆ ಡ್ರಿಪ್ ಇಂದು. ಹೌದು, ಈಗ ಒಂದೇ ಸಲ ಎಲ್ಲ ಆನ್ ಆತಂದ್ರೆ ಅವನು ಡ್ರಿಪ್ ಗೆ ಬಿಟ್ಟು ಬಿಡ್ತಾನೆ ತಂಗಿ ಅಡಿಕೆ ಗಿಡಕ್ಕೆ. ಹೌದು, ಪ್ರೆಷರ್ ಜಾಸ್ತಿ ಆದಾಗ ಬೇರೆ ಕಡೆ ನೀರು ಹೋಗುತ್ತೆ. ನಿಜ ನಿಜ, ಅದೆಲ್ಲ ಅವಾಯ್ಡ್ ಆಗುತ್ತೆ. ಅದನ್ನ ರೈತರು ಯೂಸ್ ಮಾಡ್ಕೋಬೇಕು, ಅದನ್ನ ಟೈಮ್ ಡಿಲೇ ಯೂಸ್ ಮಾಡ್ಕೋಬೇಕು. ನೀರು ಪ್ರೆಷರ್ ಎಷ್ಟೇ ಐತೆ ಅಷ್ಟಕ್ಕೆ ನೋಡ್ಕೊಂಡು ನಾವು ವಾಲ್ಗಳನ್ನ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಅದೊಂದು ಆಟೋ ಟೈಮ್ ಡಿಲೇ ಅಂತ ಮಾಡಿದ್ವಿ. ಆಮೇಲೆ ಇನ್ನೊಂದು ನಾವು ಪ್ರಿವೆಂಟರ್ ಅಂತ ಮಾಡಿದ್ವಿ ಸರ್. ಮಾರ್ಕೆಟ್ ಅಲ್ಲಿ ಸಿಗುತ್ತದ ಪ್ರಿವೆಂಟರ್ ಒಂದು ಮಾಡಿದ್ವಿ. ಅದರಲ್ಲಿ 3 HP ಮಾಡಿದ್ವಿ, 3 HP ಮಾಡಿದ್ವಿ, 7.5 ಮಾಡಿದ್ವಿ, 12.5 ಮಾಡಿದ್ವಿ. ಅದರಲ್ಲಿ 5 HP ರೈತರದು ಮಾಮೂಲಿ ಪ್ರಿವೆಂಟರ್ ಯೂಸ್ ಮಾಡ್ತಾರೆ, ಕನೆಕ್ಟ್ ಯೂಸ್ ಮಾಡ್ತಾರೆ. ಆ ಕಡೆ ಕಡೆ ಇದು ಮಾಡೋದು, ಅದನ್ನ ನಾವು 5 HP ಹೋದಂಗ ಅದನ್ನ ಯೂಸ್ ಮಾಡಬಾರ್ದು. ಇನ್ನೊಂದು ಟೊರಾಡಾಯಿಲ್ ಪ್ರಿವೆಂಟರ್ ಅಂತ ಬರುತ್ತೆ, ವೈರ್ ವೂಂಡ್ ಮಾಡೋದು. ಅದು 5 HP ಹೋದಂಗೆಲ್ಲ ಅಟ್ ವೈರ್ ವೂಂಡ್ ಮಾಡಿದ್ರೆ ಅದು ಸುಟ್ಟೋಗೋ ಚಾನ್ಸ್ ಬಹಳ ಕಡಿಮೆ ಇರುತ್ತೆ. ಈ ತರದ ನಾವು ಕನೆಕ್ಟರ್ ಟೈಪ್ ಪ್ರಿವೆಂಟರ್ ಯೂಸ್ ಮಾಡಿದಾಗ ಅದು 6 ತಿಂಗಳಿಗೆ ಒಂದ್ಸರಿ ಚೇಂಜ್ ಮಾಡ್ಬೇಕಾಗ್ತಿವಿ. ಕನೆಕ್ಟರ್ ಹೀಟ್ ಆಗಿ ಒಂದಕ್ಕೊಂದು ಶಾರ್ಟ್ ಆಗಿ ಬರ್ಸ್ಟ್ ಆಗೋ ಚಾನ್ಸ್ ಇರುತ್ತೆ. ಇದು ವೈರ್ ವೂಂಡಿಂದ ಅಂದ್ರೆ ಅದು ಬರ್ಸ್ಟ್ ಆಗಲ್ಲ, ನಿಮ್ಗೆ 10 ವರ್ಷ ಆದ್ರೆ ಏನಾಗಲ್ಲ. ಆ ತರದ 5 HP ಹೋದಂಗೆಲ್ಲ ಟೊರಾಡಾಯಿಲ್ ಪ್ರಿವೆಂಟರ್ ಯೂಸ್ ಮಾಡಕ್ಕೆ ನನಗೆ ರೈತರಿಗೆ ಸಲಹೆ ಕೊಡ್ತಾ ಇದ್ದೇನೆ, ಅದೊಂದು ಯೂಸ್ ಮಾಡ್ಕೋಬೇಕಾಗತ್ತೆ. ಇನ್ನೊಂದು ಇದರಲ್ಲೇ ಮತ್ತೆ ಆಟೋ ಮತ್ತೆ PFR ಈಗ 2 ಯೂನಿಟ್ ಹಾಕ್ಬೇಕಾಗತ್ತೆ ಒಂದು ರೈತರು. ಸರ್, ಈಗ ಮೋಟರ್ಗೆ ಸಂಬಂಧಪಟ್ಟಂಗೆ ಸಾಕಷ್ಟು ವಿಷಯ ತಿಳಿಸ್ಕೊಟ್ರಿ, ನಮಗೆ ಗೊತ್ತಿಲ್ಲದ್ದು, ರೈತರಿಗೆ ಗೊತ್ತಿಲ್ಲದ್ದು, ಸಾಕಷ್ಟು ವಿಷಯಗಳು ನಾವು ಇಲ್ಲಿವರೆಗೂ ನಿಮ್ಮ ಹತ್ರ ತಿಳ್ಕೊಂತಾ ಬಂದ್ವಿ. ಇನ್ನು ನಾವು ತಿಳ್ಕೊಂಡಂಗೆಲ್ಲ ನಿಮ್ಮ ಹತ್ರ ಇನ್ನು ಸಾಕಷ್ಟು ಒಂದು ವಿಷಯ ಅಡಿಗಿದೆ ನಿಮ್ಮ ಹತ್ರ, ಅದನ್ನ ನಾವು ಇನ್ನೂ ನಮ್ಮ ರೈತರಿಗೆ ಇನ್ನೂ ಹೆಚ್ಚಿನದಾಗಿ ತಿಳಿಸ್ಕೊಡ್ಬೇಕು. ನಿಮ್ಮ ಸಮಯ ಮುಗಿತಿರೋದ್ರಿಂದ ಇವತ್ತು ಈ ಕಾರ್ಯಕ್ರಮನ ಮುಗಿಸಿ ನಾಳೆ ಕಾರ್ಯಕ್ರಮದಲ್ಲಿ ಈ ವಿಷಯದ ಬಗ್ಗೆ ಇನ್ನೂ ಸ್ವಲ್ಪ ವಿಸ್ತಾರವಾಗಿ ನಮ್ಮ ರೈತರಿಗೆ ತಿಳಿಸ್ತಾ ಹೋಗೋಣಂತೆ. ಹಂಗಾಗ್ಬಿಟ್ಟು ಇವತ್ತಿನ ಕಾರ್ಯಕ್ರಮದಲ್ಲಿ ಮುಗಿಸೋಣಂತೆ ಸರ್. ಈ ಕಾರ್ಯಕ್ರಮದಲ್ಲಿ ಇನ್ನು ನಮ್ಮ ರೈತರಿಗೆ ಏನಾದ್ರು ಸಮಸ್ಯೆ ಬಂದ್ರೆ ನಿಮ್ಗೆ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡ್ಬೇಕು ಸರ್? ನಮ್ದು ಚಿತ್ರದುರ್ಗದಲ್ಲಿ ಒಳಕೆ ರೋಡ್ ಅಲ್ಲಿ ನಮ್ದು ಶಾಪ್ ಇದೆ ಸರ್. ನಿಯರ್ ಮಾರಮ್ಮನ್ ಟೆಂಪಲ್ ಹತ್ರ ನಮ್ದು ಸಂಗೊಳ್ಳಿ ರಾಯಣ ಸೈಕಲ್ ಹತ್ರ ನಮ್ದು ಶಾಪ್ ಇದೆ. ಅಲ್ಲಿಗೆ ಬಂದ್ರೆ ರೈತರದ್ದು ಅವರು ಕುಲಂಕುಷವಾಗಿ ವಿಚಾರಿಸ್ಕೋಬಹುದು. ಈ ತರ ಪ್ರಾಬ್ಲಮ್ ಇತ್ತಂದ್ರೆ ನಾವು ಅದು ಸಜೆಷನ್ ಕೊಡ್ತೀವಿ, ಅವ್ರಿಗೆ ಏನ್ ಪ್ರಾಬ್ಲಮ್ಸ್ ಇದೆ ಅದನ್ನ ಚೇಂಜ್ ಮಾಡಕ್ ಹೇಳ್ತೀವಿ. ಮತ್ತೆ ಮೇಲಾಗಿ ನಮ್ಮ ಮೊಬೈಲ್ ನಂಬರ್ ತಗೊಂಡ್ರೆ ಅವ್ರು ಕಾಂಟ್ಯಾಕ್ಟ್ ಮಾಡಬಹುದು. ಕೆಲವರು ಬರೋದಕ್ಕೆ ಆಗೋದಿಲ್ಲ ಆ ಕಷ್ಟದಲ್ಲಿ, ಆ ಟೈಮಲ್ಲಿ ನಮಗೆ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ನಿಮ್ಮ ಮೊಬೈಲ್ ನಂಬರ್ ಹೇಳಿ ಸರ್. 9880288994 ಅಂತ. ಮತ್ತೆ ಇನ್ನೊಂದು ನಂಬರು 8310531140. ಇದು ಎನಿ ಟೈಮ್ ಅಲ್ಲ, ರೈತರಿಗೆ ನಾವು ಇದೇ ಟೈಮ್ ಅಲ್ಲಿ ಮಾಡ್ಬೇಕಂತ ಏನಿಲ್ಲ. ಕೆಲವರು ರಾತ್ರಿ 10 ಗಂಟೆಗೆ ಮಾಡ್ತಾರೆ, 1 ಗಂಟೆ ಕರೆಂಟ್, ಯಾಕಂದ್ರೆ ಡೇ ಶಿಫ್ಟ್ ಕೊಡ್ತಾರೆ, ನೈಟ್ ಶಿಫ್ಟ್ ಕೊಡ್ತಾರೆ. ಆ ಟೈಮಲ್ಲಿ ನಾವು ಯಾವ ಟೈಮ್ ಅಲ್ಲಿ ಇರ್ತೀವಿ, ನಾವು ಫ್ರೀ ಇತ್ತಂದ್ರೆ ಆದಷ್ಟು ನಾವು ಅವರಿಗೆ ಸಜೆಷನ್ ಕೊಡಕ್ಕೆ ಪ್ರಯತ್ನ ಮಾಡ್ತೀವಿ. ಅದರಿಂದ ನಮಗೂ ಅನುಕೂಲ ಆಗುತ್ತೆ ಸರ್. ಆ ಪ್ರಾಬ್ಲಮ್ ಬೇರೆ ರೀತಿ ಮಾಡಬಾರ್ದಂತ ದೃಷ್ಟಿಯಿಂದ ನಾವು ಪ್ರಾಡಕ್ಟ್ ನ ಲಾಂಚ್ ಮಾಡ್ತಿರ್ತೀವಿ, ಅದನ್ನ ನಮಗೊಂದು ಫೀಡ್ಬ್ಯಾಕ್ ಅಂತ ತಗೊಳ್ತೀವಿ. ಮತ್ತೆ ರೈತರು ನಮ್ಮನ್ನು ಸಂಪರ್ಕಿಸಬಹುದು. ರೈತ ಬಾಂಧವರೇ, ಈಗ ಈ ಕೊಳವೆ ಬಾವಿ ಅಳವಡಿಸುವಂತ ಮೋಟರ್ ಸ್ಟಾರ್ಟರ್ ಬಗ್ಗೆ ಇನ್ನೂ ನಮ್ಮ ರೈತ ಬಾಂಧವರಿಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಧನಂಜಯ ಅವ್ರನ್ನ ನೀವು ಚಿತ್ರದುರ್ಗದಲ್ಲಿ ನೇರವಾಗಿ ಭೇಟಿ ಮಾಡಬಹುದು. ಅವ್ರು ಹೇಳಿದ್ರೆ ಅಡ್ರೆಸ್ ಅಲ್ಲಿ ಖುದ್ದಾಗಿ ಇನ್ನೂ ಹೆಚ್ಚಿನ ವಿಷಯ ತಿಳ್ಕೊಬಹುದು. ಫೋನ್ ನಾಗ್ ತಿಳ್ಕೊಂಡಕ್ಕಿಂತ ನೇರವಾಗಿ ಭೇಟಿ ಮಾಡಿದ್ರೆ ಹೆಚ್ಚು ವಿಷಯ ತಿಳ್ಕೊಬಹುದು ಅವ್ರ ಹತ್ರ. ಅಕಸ್ಮಾತ್ ಬರ್ಲಿಕ್ಕೆ ಆಗದಂತವ್ರು ಅವ್ರನ್ನ ಸಂಪರ್ಕ ಮಾಡ್ಬೇಕಂದ್ರೆ ಅವ್ರ ಮೊಬೈಲ್ ಸಂಖ್ಯೆ ನಾನು ಮತ್ತೊಮ್ಮೆ ಹೇಳ್ತೇನೆ, 9880028994. ಮತ್ತೊಂದು ಸಂಖ್ಯೆ 8310551140. ಬಹಳ ಸಂತೋಷ ಸರ್, ಇಲ್ಲಿವರೆಗೂ ನಮ್ಮ ಈ ಕೊಳಬಾವಿ ಅಳವಡಿಸುವಂತಹ ಮೋಟರ್ ಸ್ಟಾರ್ಟರ್ ಬಗ್ಗೆ ಸಾಕಷ್ಟು ವಿಷಯ ತಿಳಿಸ್ಕೊಟ್ರಿ. ಇನ್ನೂ ಸಾಕಷ್ಟು ನಿಮ್ಮ ಹತ್ರ ವಿಷಯ ತಿಳ್ಕೊಳ್ಳೋದಿದೆ. ಮುಂದಿನ ಕಾರ್ಯಕ್ರಮದಲ್ಲಿ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ವಿಷಯ ತಿಳಿಸಿ ನಮ್ಮ ರೈತರಿಗೆ ತಿಳಿಸ್ಕೊಡುತ್ತಾ ಹೋಗೋಣಂತೆ. ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ ಸರ್, ನಮಗೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮಗೆ ಉತ್ಪೂರ್ವಕವಾದ ಧನ್ಯವಾದ ಅಂತ ತಿಳಿಸ್ತೀನಿ. ಇದುವರೆಗೂ ಕೊಳವೆ ಬಾವಿಗಳಿಗೆ ಅಳವಡಿಸಲಾಗುವ ಮೋಟಾರ್ ಸ್ಟಾರ್ಟರ್ನ ವೈಶಿಷ್ಟ್ಯತೆಗಳ ಕುರಿತು ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕು ಕಾಶೀಪುರ ಇಂಜಿನಿಯರಿಂಗ್ ಪದವೀಧರ ಧನಂಜಯ್ ಎಲ್ ಅವರ ಸಂದರ್ಶನದ ಮೊದಲ ಭಾಗ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಈಗ ಕೇಳಿ ರೈತರಿಗೆ ಸಲಹೆ. ಎಲ್ಲ ಕೇಳುಗಾರ ರೈತ ಬಾಂಧವರಿಗೆ ನಮಸ್ತೆ. ನನ್ನ ಹೆಸರು ಡಾಕ್ಟರ್ ಅವಿನಾಶ್ ಟಿಜಿ ಅಂತಂದು. ಸೊ ನಾನು ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆಯಲ್ಲಿ ಸಸ್ಯ ಸಂರಕ್ಷಣಾ ತಜ್ಞನಾಗಿ ಕೆಲಸವನ್ನು ನಿರ್ವಹಿಸಿದ್ದೇನೆ. ಸೊ ಇಂದಿನ ಒಂದು ಸಂಚಿಕೆಯಲ್ಲಿ ಅಡಿಕೆಯಲ್ಲಿ ದುಂಡಾಣು ಎಲೆ ಪಟ್ಟಿ ರೋಗದ ಲಕ್ಷಣ ಮತ್ತೆ ಅದರ ನಿರ್ವಹಣಾ ಕ್ರಮದ ಬಗ್ಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ತಮಗೆಲ್ಲ ತಿಳಿದಿರುವಂತೆ ಅಡಿಕೆಯ ಒಂದು ಬೆಳೆ ವಿಸ್ತೀರ್ಣ ದಿನದಿಂದ ದಿನಕ್ಕೆ ಗಣನೀಯವಾಗಿ ಹೆಚ್ಚಿಗೆ ಆಗ್ತಾ ಇದೆ. ಹೆಚ್ಚಿಗೆ ಆದಂಗೆಲ್ಲ ಸೊ ಅದಕ್ಕೆ ಬರ್ತಕ್ಕಂತಹ ರೋಗ ಮತ್ತೆ ಕೀಟಗಳ ಬಾಧೆಯೂ ಕೂಡ ಹೆಚ್ಚಾಗ್ತಿದೆ. ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸತಕ್ಕಂತಹ ಪ್ರಮುಖ ರೋಗ ಅಂತಂದ್ರೆ ದುಂಡಾಣು ಎಲೆಪಟ್ಟಿ ರೋಗ ಅಂತಂದು. ಸೊ ಇದನ್ನ ಬ್ಯಾಕ್ಟೀರಿಯಲ್ ಲೀಫ್ ಸ್ಟ್ರೀಕ್ ಅಂತ ಕರಿತೀವಿ. ಸೊ ಇದು ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂತಹ ಒಂದು ಪ್ರಮುಖ ರೋಗ. ಕ್ಸಾಂಥೋಮೊನಸ್ ವ್ಯಾಸ್ಕ್ಯುಲಾರಮ್ ಅಂತಂದು ಇದು ಈ ಒಂದು ರೋಗದ ಕಾಸಲ್ ಆರ್ಗನಿಸಮ್. ಸೊ ಇದರಲ್ಲಿ ಪ್ರಮುಖವಾಗಿ ಈ ಒಂದು ದುಂಡಾಣು ಎಲೆಪಟ್ಟಿ ರೋಗದ ಲಕ್ಷಣಗಳನ್ನ ನೋಡೋದಾದ್ರೆ, ಸೊ ಈ ಒಂದು ಏನು ಎಲೆಗಳ ದಿಂಡಿರುತ್ತೆ, ಸೊ ಈ ದಿಂಡಿನ ಸಮಾಂತರದಲ್ಲಿ ಕಂದು ಮತ್ತೆ ಹಸಿರು ಬಣ್ಣದ ಒಂದು ರೀತಿಯ ಸ್ಟ್ರೈಪ್ಸ್ ಅನ್ನ ಕಾಣಬಹುದು. ಒಂದು ಗೆರೆಯ ರೀತಿಯಲ್ಲಿ ಒಂದು ಕಂದು ಮತ್ತು ಹಸಿರು ಬಣ್ಣದ ಸ್ಟ್ರೈಪ್ಸ್ ಗಳನ್ನ ನಾವು ಕಾಣಬಹುದು. ಸೊ ಇದಾದ ನಂತರ ಸೊ ಎಲೆಗಳ ಹಿಂಭಾಗದಲ್ಲಿ ನೋಡೋದಾದ್ರೆ, ಸೊ ಈ ಬ್ಯಾಕ್ಟೀರಿಯಲ್ ಎಕ್ಸುಡೇಟ್ಸ್ ಅಂತ ಕರಿತೀವಿ. ಅಂದ್ರೆ ಈ ಒಂದು ಬ್ಯಾಕ್ಟೀರಿಯಾ ಏನತ್ತೆ, ಸೊ ಆ ಬ್ಯಾಕ್ಟೀರಿಯಿಂದ ಎಕ್ಸುಡೇಟ್ಸ್ ಒಂದು ರೀತಿಯಾದ ಅಂಟು ರೀತಿಯ ಒಂದು ಲಕ್ಷಣವನ್ನ ಎಲೆಗಳ ಕೆಳಭಾಗದಲ್ಲಿ ನೋಡಬಹುದು. ಸೊ ಅದು ಈ ಒಂದು ರೋಗದ ಬಾಧೆ ಉಲ್ಬಣ ಆದಂತೆಲ್ಲ, ಸೊ ಅದೇನು ಅಂಟು ರೀತಿಯ ಒಂದು ದ್ರಾವಣ ಇರುತ್ತೆ ಎಲೆಯ ಕೆಳಭಾಗದಲ್ಲಿ. ಇದು ತದನಂತರದಲ್ಲಿ ಒಂದು ರೀತಿಯ ಮೇಣದ ರೀತಿಯೂ ಕೂಡ ಆಗುತ್ತೆ. ಇದರ ಬಾಧೆ ಹೆಚ್ಚ ಆದಂಗೆಲ್ಲ ಸೊ ಏನು ಎಲೆಗಳು ಇರ್ತವೆ, ಸೊ ಎಲೆಗಳು ಸಂಪೂರ್ಣವಾಗಿ ಒಣಗಲು ಪ್ರಾರಂಭ ಆಗ್ತವೆ. ಸೊ ತದನಂತರದಲ್ಲಿ ಇದು ಸುಳಿಯ ಭಾಗಕ್ಕೂ ಕೂಡ ಈ ಒಂದು ರೋಗ ಒಂದು ಅಟ್ಯಾಕ್ ಆಗುತ್ತೆ. ಸೊ ಇಂತಹ ಸಂದರ್ಭದಲ್ಲಿ ಸುಳಿಯ ಭಾಗನೂ ಕೂಡ ಕಂಪ್ಲೀಟ್ ಆಗಿ ಕೊಳತ ರೀತಿಯಲ್ಲಿ